ಅದರಲ್ಲಿ ನೀರು ಪ್ರಾಬ್ಲಮ್ ಆಗಿ ಬೋರಲ್ಲಿ ನೀರು ನಿಂತೋಯ್ತು. ತಿರ್ಗಾ ಮತ್ತೆ ಒಂದಲ್ಲ ನಾಲ್ಕು ಬೋರ್ ಹೊಡಿಸಿ ನಾಲ್ಕು ಬೋರೂ ನಮ್ಗೆ ಫೇಲ್ಯೂರು. ಇವಾಗ ಎರಡನೇ ವರ್ಷದಲ್ಲಿ ಒಂದು ಬೋರ್ ಮಾಡಿಸ್ತೀವಿ. ಇವಾಗ 2019 ನಾನು ಬೋರ್ ಮಾಡಿಸಿದ್ದು, ಬೋರ್ ಮಾಡಿದಾಗ ಚೆನ್ನಾಗಿ ಬಂತು ನೀರು. ಮತ್ತೆ ಸರ್ವಿಸ್ ಮಾಡಿದ್ಮೇಲೆ 6 ತಿಂಗಳಾದ್ಮೇಲೆ ನೀರು ನಿಂತೋಯ್ತು. ಇವಾಗ ಮಳೆ ಆಶ್ರಯದಲ್ಲೇ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಇವಾಗ ನಮ್ಮ ಜಮೀನಿನಲ್ಲಿ ಅವರೆ ಇದೆ, ರಾಗಿ ಇದೆ, ರಾಗಿ ಜೊತೆ ಸಿರಿಧಾನ್ಯ ಹಾಕೊಂಡಿದ್ವಿ. ಅಂದರೆ ಪಕ್ಷಿಗಳ ಕಾಟ ಜಾಸ್ತಿ, ಬರೀ ಸಿರಿಧಾನ್ಯ ಸಪ್ರೇಟಾಗಿ ನಾವು ಬೆಳೀಲಿಕ್ಕೆ ಆಗ್ತಾಯಿಲ್ಲ. ಪಕ್ಷಿಗಳ ಕಾಟ, ನವಿಲುಗಳ ಕಾಟ ತುಂಬಾ ಜಾಸ್ತಿ ಇದೆ. ನಿಮ್ಮ ತಂದೆ ಏನೆಲ್ಲ ಬೆಳೀತಾ ಇದ್ರು ಅವಾಗ? ಅವಾಗ ನಮ್ಮ ತಂದೆ ಬೆಳೀತಾ ಇರ್ಬೇಕಾದ್ರೆ ಜೋಳ, ಹತ್ತಿ, ರಾಗಿ, ಹುರುಳಿ, ಅವರೆ ಈ ಥರ ಬೆಳೆಗಳನ್ನ ಬೆಳೀತಾ ಇದ್ರು. ನಾವು ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಸಿರಿಧಾನ್ಯಗಳನ್ನ ರಾಗಿ ಜೊತೆ ಸಿರಿಧಾನ್ಯಗಳನ್ನ ಬೆಳೆಯೋದು, ರಾಗಿ ಜೊತೆನೆ ನಮಗೆ ನವಣೆ ಸಾಲು ಸಾಲು, ಆ 3 ಸಾಲು ರಾಗಿ ಬಿಟ್ಟರೆ 1 ಸಾಲು ನವಣೆ ಬಿಡೋದು, 3 ಸಾಲು ರಾಗಿ ಬಿಟ್ಟು 1 ಸಾಲು ಆರ್ಕ ಬಿಡೋದು, ಕೊರಲೆ ಬಿಟ್ಕೊಳ್ಳೋದು. ಈ ಥರ ಒಳಗಡೆ ನಮ್ಮ ಮನೆ ಬಳಕೆಗೆ ಏನು ಬೇಕೋ ಅದನ್ನೆಲ್ಲ ನಾವು ಬೆಳ್ಕೊತಾ ಇದ್ದೀವಿ. ಈ ರೀತಿ ಬೆಳ್ಕೊಳ್ಬೇಕು ಅಂತ ನಿಮಗೆ ಮಾಹಿತಿ ಅಥವಾ ಪ್ರೇರಣೆ ಸಿಕ್ಕಿದ್ದು ಹೇಗೆ? ಸಿರಿಧಾನ್ಯಗಳನ್ನು, ರಾಗಿ ಅಂತೂ ನಿಮ್ಮ ತಂದೆ ಬೆಳೀತಾ ಇದ್ರು, ಅದು ನಿಮಗೆ ಗೊತ್ತಿತ್ತು, ಹೌದು, ಅದನ್ನು ನೀವು ಮುಂದುವರಿಸಬಹುದು ಅಂತ. ಸಿರಿಧಾನ್ಯಗಳ ಬಗ್ಗೆ ನಿಮಗೆ ಮಾಹಿತಿ ಅಥವಾ ಆಕರ್ಷಣೆ ಬಂದಿದ್ದು ಹೇಗೆ? ಒಂದು ನಮ್ಮ ಜೈಪುರದಲ್ಲೇ ಒಬ್ಬರು ಕಾಡು ಸಿರಿ ಎತ್ತಿನಗಾಣ ಅಂತ ಮಾಡ್ಕೊಂಡಿದ್ದಾರೆ, ಬಾಲನ್ ಅಂದ್ಬಿಟ್ಟು. ಅವರು ನಮ್ಮ ಫ್ಲೋರ್ ಮಿಲ್ಗೆ ಬಂದು ಭೇಟಿ ಕೊಡ್ತಾಯಿದ್ರು. ಅವರು ನಮಗೆ ಡಿ ಸ್ಟೋನು ತರ್ತಾಯಿದ್ರು, ಡಿ ಸ್ಟೋನ್ ಮಾಡಿಕೊಡಿ, ನಾವು ಸಿರಿಧಾನ್ಯಗಳನ್ನ ತಂದುಕೊಡ್ತೀವಿ ಡಿ ಸ್ಟೋನ್ ಮಾಡಿಕೊಡಿ ಅಂತ. ಅವರು ತುಂಬ ಕಡೆ ಸುತ್ತಾಡಿದ್ದಾರೆ, ಎಲ್ಲೋ ಡಿ ಸ್ಟೋನ್ ಮಾಡಿಕೊಡ್ತಿರ್ಲಿಲ್ಲ ಅವ್ರಿಗೆ. ಅದನ್ನು ನಾನು ಮಾಡಬೇಕಲ್ಲ ಅಂತ ಪ್ರಯತ್ನ ಮಾಡಿ ಮಾಡಿ ಅದನ್ನು ನಾನು ಶುರು ಮಾಡಿದೆ. ಅವರು ಒಂದು ತಿಂಗಳಲ್ಲಿ 8-10 ಕ್ವಿಂಟಲ್ ಅಷ್ಟು ಡಿ ಸ್ಟೋನ್ ಮಾಡಿಸೋರು, ನಮ್ಮಲ್ಲೇನೆ ಅಕ್ಕಿ ಮಾಡಿಸೋರು, ಎಲ್ಲ ಮಾಡೋರು. ಅವರು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು, ಇದನ್ನು ಸಿರಿಧಾನ್ಯ ನೀವು ತಿಂದರೆ ನಿಮಗೆ ಹೆಲ್ತ್ ಚೆನ್ನಾಗಿರುತ್ತೆ, ಬಿ ಪಿ ಶುಗರ್ ಇರಲ್ಲ, ಈ ಥರ ಎಲ್ಲ ಇದೆ, ಇದರ ಅನುಕೂಲಗಳಿದೆ, ನೀವು ಬೆಳೀರಿ, ನೀವು ಬೇರೆಯವ್ರಿಗೂ ಬಿತ್ತನೆ ಕೊಡಿ, ಹೆಚ್ಚು ಹೆಚ್ಚು ಬೆಳೆಸೋಕ್ಕೆ ಪ್ರಯತ್ನ ಮಾಡಿ ನೀವು ಅಂತ ಎಲ್ಲ ಹೇಳಿ ನಮಗೆ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟಮೇಲೆ ನಾನು ಬೇರೆಯವ್ರಿಗೆ ಕೊಟ್ಟದ್ದು ಹಾಳಾಗೋದ್ರ ಬದಲು ನಾನು ಪ್ರಯೋಗ ಮಾಡೋಣ, ಆಮೇಲೆ ಬೇರೆಯವ್ರಿಗೆ ಹೇಳೋಣ ಅಂತ ಹೇಳಿ ನಾವು ನಮ್ಮಲ್ಲಿ ಆಗುತ್ತೋ ಇಲ್ವೋ ನೋಡ್ಕೊಳ್ಳೋಣ ಅಂತ ನಾವು ಮಾಡಿದ್ವಿ. ಬೆಳೆ ಸಕ್ಸಸ್ ಆಯಿತು. ಅದು ಸ್ವಲ್ಪ ಪಕ್ಷಿಗಳ ಕಾಟ ಜಾಸ್ತಿ, ನಮ್ಮಲ್ಲೆಲ್ಲ ನವಿಲುಗಳಿರೋದ್ರಿಂದ ನವಿಲುಗಳು ತಿಂದ್ಬಿಡ್ತವೆ. ಹಾಗೂ ಬೇರೆಯವರಿಗೆಲ್ಲ ಕೊಟ್ಟೆ, ಎಲ್ಲರಿಗೂ ಸುಮಾರು ಜನಕ್ಕೆ ಬಿತ್ತನೆ ಎಲ್ಲ ಕೊಟ್ಟೆ. ಬಿತ್ತನೆ ಕೊಟ್ಟರು ನಮ್ಮಷ್ಟು ಇಳುವರಿ ತಗೊಳಕ್ಕಾಗಲಿಲ್ಲ, ಮತ್ತು ಮಾಡಲಿಕ್ಕೂ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಲವರು ಬಿಟ್ಬಿಟ್ರು. ಆದರೂ ನಾನು ಮನೆ ಬೆಳಗ್ಗೆಗಾದ್ರೂ ನಾನು ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ ಸರ್. ಈ ಸಿರಿಧಾನ್ಯದ ಒಂದು ಉತ್ಪಾದನೆಯನ್ನು ಗಮನಿಸಿ ನಿಮಗೆ ಆ ಒಂದು ಸಾಧನೆಗೆ ಪ್ರಶಸ್ತಿ ಬಂತು? ಹೌದು ಸರ್. ಏನು ವಿಶೇಷ ಇತ್ತು ಆ ವರ್ಷದಲ್ಲಿ? ಆ ವರ್ಷದಲ್ಲಿ ನನಗೆ 1 ಎಕರೆ ಕೊರಲೆ ಹಾಕಿದೆ. 1 ಎಕರೆ ಕೊರಲೆ ಹಾಕಿದ ಜಾಗದಲ್ಲಿ ನನಗೆ 8 ಕ್ವಿಂಟಲ್ ಅಷ್ಟು ಕೊರಲೆ ಬಂತು. ಒಳ್ಳೆ ಉತ್ತಮವಾದ ಬೆಲೆನೂ ಸಿಕ್ತು ಸರ್ ಅವತ್ತು. 1 ಕೆಜಿ ಕೊರಲೆ ಅಕ್ಕಿಗೆ 270 ರೂಪಾಯಿ ಅಕ್ಕಿ ಹೋಯ್ತು. ಅದನ್ನು ನಾವು ನಮ್ಮ ಮನೆಯಲ್ಲೇ ನಮ್ಮಅಮ್ಮ ಮತ್ತು ನಮ್ಮ ತಂಗಿ ಇಬ್ಬರು ಇದ್ದಾರೆ, ಅವರು ಮದುವೆ ಮಾಡಿ ಇಬ್ಬರಿಗೂ ಗಂಡಿಂದಿರಲ್ಲ, ಅವರು ಕೂಡ ನಮ್ಮ ಮನೆಯಲ್ಲೇ ನಮ್ಮ ಕುಟುಂಬ ಜೊತೆನೆ ಹೊಂದ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲ ಸೇರಿ ನಮ್ಮ ಮನೆಯಲ್ಲೇ ಅದನ್ನೆಲ್ಲ ಕ್ಲೀನ್ ಮಾಡಿ ಮಿಲ್ಲಲ್ಲಿ ಅಕ್ಕಿ ಮಾಡಿ ಕೈಯಲ್ಲೇ ನಾವು ಕ್ಲೀನ್ ಮಾಡೋದು ಅಕ್ಕಿ ಮಾಡಿದ್ರೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡಿ 270 ರೂಪಾಯಿ ಹಂಗೆ ನಾವು ಅಕ್ಕಿ ಮಾರಾಟ ಮಾಡಿದ್ವಿ ಆ ಟೈಮಲ್ಲಿ. ನಮ್ಮ ಬೇರೆ ಬೇಳೆ ಕೈ ಕೊಟ್ಟರು ನನಗೆ ಸಿರಿಧಾನ್ಯ ಕೈ ಕೊಡಲಿಲ್ಲ, ಅದರಿಂದ ತುಂಬ ಉಪಯೋಗ ಆಯಿತು, ನಮ್ಮ ಮನೆ ಬಳಕೆಗಾಯಿತು. ಅವತ್ತಿನ ರೇಟಲ್ಲಿ 270 ರೂಪಾಯಿಗೆ ನಾನು ಅಕ್ಕಿ ಕೊಡ್ತಾ ಇದ್ದೀನಿ ಅಂತಂದರೆ ಒಂದು ಖುಷಿ, ಅಷ್ಟು ಅನುಭವನ ಅದರಿಂದ ಅನುಭವಿಸಿದ್ವಿ. ಜೊತೆಗೆ ಈಗ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಎಲ್ಲಿ ಬೋರ್ವೆಲ್ಗಳು ವಿಫಲವಾದುವು ಆ ಒಂದು ಸಂದರ್ಭದಲ್ಲಿ ಬಹುಶಃ ಈ ಬೆಳೆ ನಿಮ್ಮ ಕೈ ಚೆನ್ನಾಗಿ ಹಿಡೀತು. ಹೌದು ಸರ್. ಅಲ್ವಾ? ಹೌದು. ಆಮೇಲೆ ನೀವು ಮುಂದುವರಿಸ್ತಾ ಹೋದ್ರಿ? ಮುಂದುವರಿಸ್ತಾ ಹೋದ್ವಿ. ಪಕ್ಷಿಗಳ ಕಾಟ ಜಾಸ್ತಿ ಆಯಿತು, ಸಿಕ್ಕಾಪಟ್ಟೆ ಪಕ್ಷಿಗಳ ಕಾಟ ಜಾಸ್ತಿ. ನಮ್ಮಲ್ಲಿ ನವಿಲುಗಳು ಜಾಸ್ತಿ, ಆ ಗೊನೆನೆಲ್ಲ ಕಟ್ ಮಾಡಿ ತಿನ್ಬಿಡ್ತದೆ. ಅಂದರೆ ಬೆಳೆದಿದ್ರಲ್ಲಿ ನಮ್ಗರ್ಧ ಅವಕ್ಕರ್ಧ, ಇಬ್ಬರಿಗೂ ಅರ್ಧ, ಆದರೂ ಖುಷಿ ಇರುತ್ತೆ. ಈಗಲೂ ಹಾಗೆ ಇದೆ? ಈಗಲೂ ಹಾಗೆ ಇದೆ ಸರ್. ಈಗ ನೀವು ರಾಗಿ ಮಧ್ಯೆ ಹಾಕಿದಾಗಲೂ ರಾಗಿಗೂ ತೊಂದರೆ ಆಗುತ್ತೆ? ರಾಗಿಗೇನು ತೊಂದರೆ ಆಗಲ್ಲ, ಕರೆಕ್ಟ್ ಆಗಿ ಅದೇ ಸಾಲಕ್ಕೆ ಬಂದು ತಿಂತೇವೆ. ಬಹುಶಃ ಅವುಗಳಿಗೆ ಇದರ ಮಹತ್ವ ಗೊತ್ತಿರಬೇಕು. ಹೌದು ಸರ್. ಈಗ 2022 ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಲಾಗಿದೆ ಅಲ್ವಾ? ಈ ಸಂದರ್ಭದಲ್ಲಿ ಸಿರಿಧಾನ್ಯಕ್ಕೆ ಇರುವಂತ ಅವಕಾಶಗಳು ಮತ್ತೆ ಅದರ ಕೃಷಿಯ ತಾಂತ್ರಿಕತೆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ವಿ ರಾಜಪ್ಪ. ಸರಿ ಸರ್, ಆಯ್ತು ಮಾಡ್ಕೊಳ್ಳೋಣ ಸರ್. ಅಂದರೆ ನಮಗೆ ಇವಾಗ 2022 ಸಿರಿಧಾನ್ಯ ವರ್ಷ ಅಂತ ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ, ಅವರು ಮಾಡಿಕೊಡ್ಲಿ, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಸಿರಿಧಾನ್ಯದಿಂದ ಬಿ ಪಿ ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಾವು ಮಾರಕ್ಕೆ ಬೇಡ, ನಮ್ಮ ಮನೆ ಬಳಕೆಗಾದ್ರೂ ನಾವು ಬೆಳ್ಕೊಂಡು ತಿನ್ನಬೇಕು. ಅಂದರೆ ರಾಗಿ ಅಷ್ಟು ಹೇಳಿ ಬರಲ್ಲ, ರಾಗಿ ನಮಗೆ 1 ಎಕರೆನಲ್ಲಿ 10 ಕ್ವಿಂಟಲ್ ಬರುತ್ತೆ ಅಂದರೆ 10 ಕ್ವಿಂಟಲ್ ನಮ್ಗೆ ಉಪಯೋಗಕ್ಕೆ ಆಗುತ್ತೆ. ಆದರೆ ಸಿರಿಧಾನ್ಯದಲ್ಲಿ ನಮಗೆ 10 ಕ್ವಿಂಟಲ್ ಬೆಳೆದ್ರೆ ನಮ್ಗೆ ಉಪಯೋಗಕ್ಕೆ ಬರೋದು 5 ಕ್ವಿಂಟಲ್, ಅದರಿಂದ ಅದಕ್ಕೆ ತುಂಬ ದುಬಾರಿ ರೇಟ್ಗಳು ಜಾಸ್ತಿ ಇರುತ್ತೆ. ಅದು ಸಿಪ್ಪೆ ತೆಗೆದು ನಾವು ಅಕ್ಕಿ ಮಾಡಿ ಊಟಕ್ಕೆ ರೆಡಿ ಬರೋ ಅಷ್ಟರಲ್ಲಿ ನಮ್ಗೆ 10 ಕ್ವಿಂಟಲ್ ಇರೋ ಧಾನ್ಯ 5 ಕ್ವಿಂಟಲ್ ಬಂದು ನಿಲ್ಲುತ್ತದೆ. ಈ ಥರ ಇರುತ್ತೆ. ಅಟ್ಲೀಸ್ಟ್ ನಾವು ಮಾರಾಟಕ್ಕಾದರೆ ಲಾಸ್ ಆಗುತ್ತೆ ಅನ್ನೋ ಅಂಥವ್ರು ಮನೆ ಬಳಕೆಗಾದ್ರೂ ಬೆಳ್ಕೊಳ್ಳಿ ಅನ್ನೋದೊಂದು ನಮ್ಮ ಆಶಯ. ಬಿತ್ತನೆಗಳು ಕೆಲವೊಂದು ಒಂದು 3-4 ವೆರೈಟಿ ಬಿತ್ತನೆಗಳಿದೆ, ಬೇಕಾದ್ರೆ ಬಿತ್ತನೆ ಕೊಡ್ತೇನೆ. ಕೊನೆ ನನ್ನ ಫೋನ್ ನಂಬರ್ ಕೊಡ್ತೇನೆ, ಬಂದು ಬೇಕಂದವರು ಬಿತ್ತನೆ ಬೇಕಾದ್ರೆ ಕಲೆಕ್ಟ್ ಮಾಡ್ಕೋಬಹುದು. ಈಗ ನವಣೆ ಬಗ್ಗೆ ಚರ್ಚೆ ಮಾಡೋಣ. ಈ ಬೆಳೆಯನ್ನ ಯಾವ ಪ್ರದೇಶಗಳಲ್ಲಿ ಬೆಳಿಬಹುದು, ಇದು ಹೇಗೆ ರಾಗಿ ಬೆಳೆಗಿಂತ ಭಿನ್ನವಾಗಿರುತ್ತೆ? ಸರಿ, ನವಣೆ ಅನ್ನೋದನ್ನ ನಮ್ಮ ತಾತ ಮತ್ತೆ ನಮ್ಮ ತಂದೆ ವ್ಯವಸಾಯ ಮಾಡ್ತಾ ಇರ್ಬೇಕಾದ್ರೆ ಜಮೀನಲ್ಲಿ ಎಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಬೇರೆ ಬೆಳೆಗಳು ಬರಲ್ಲ ಅನ್ನೋ ಉದ್ದೇಶಕ್ಕೆ ಆ ನೀರು ನಿಂತ್ಕೊಳ್ಳೋಂಥ ಜಾಗದಲ್ಲಿ ತಗೊಂಡೋಗಿ ಇದನ್ನು ನವಣೆ ಚೆಲ್ತಾಯಿದ್ರು, ಚೆಲ್ಬಿಟ್ಟು ನವಣೆ ಬೆಳೀತಿದ್ರು. ಅದು ನಮಗೆ ತುಂಬ ಬಾಲ್ಯದ ನೆನಪದು. ಅದನ್ನು ಹೋಗಿ ನಾವು ಅಲ್ಲಿ ಬಿಡ್ಸೋಕೋದೆ ಗೊನೆ ಎಲ್ಲ ಹಿಂಗೆ ಬಾಕೊಂಡಿರೋದು, ಅದನ್ನು ನೋಡೋಕ್ಕೆ ಒಂದು ಖುಷಿ ಇರೋದು. ಆಮೇಲೆ ಕೊನೆಗೆ ಎಲ್ಲ ನವಣೆನ ಬಿಟ್ಬಿಟ್ರು. ಮುಂಚೆ ನಮಗೆ ಹಬ್ಬ ಬಂತು ಅಂತಂದರೆ ನವಣಕ್ಕಿ ದೋಸೆ, ಇವಾಗ ಬಿಡಿ ಎಲ್ಲ ದೋಸೆ ಇಡ್ಲಿ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಜನಕ್ಕೆ. ಆವಾಗ ನವಣಕ್ಕಿ ದೋಸೆ ಜೋಳದ ದೋಸೆ ಬಿಟ್ಟರೆ ನಮಗೆ ಇನ್ನೇನು ಬೇರೆ ಇಲ್ಲ, ಇರಲಿಲ್ಲ. ಆ ಥರ ಇತ್ತು. ಅದನ್ನು ಎಲ್ಲಿ ಯಾವ ಜಾಗದಲ್ಲಿ ಯಾವ ಬೆಳೆನೂ ಬರಲ್ಲ, ನೀರು ನಿಂತ್ಕೊಂಡು ಹಾಳಾಗುತ್ತೆ ಅನ್ನೋ ಅಂಥ ಜಾಗದಲ್ಲಿ ಅದನ್ನು ಬೆಳೀತಾಯಿದ್ರು. ಆದರೆ ಇವತ್ತು ಹಂಗಿಲ್ಲ, ಪ್ರತಿ ಜಮೀನಲ್ಲೂ ಯಾವ ಮಣ್ಣಾಗಿರಲಿ, ಅದು ಕಪ್ಪು ಮಣ್ಣಾಗಿರಲಿ, ಕೆಂಪು ಮಣ್ಣಾಗಿರಲಿ, ಯಾವುದೇ ಮಣ್ಣಾಗಿರಲಿ, ನವಣೆ ಬೆಳಿಬೋದು. ನವಣೆ ಬೆಳೆಯೋದಕ್ಕೆ ಯಾವುದು ಇದೇ ಥರ ಮಣ್ಣು ಬೇಕು ಅಂತ ಏನಿಲ್ಲ. ಅದರಲ್ಲೂ ಎಷ್ಟು ತಳಿಗಳು ಏನಾದ್ರು ಬಂದಿವೆಯಾ, ಎಷ್ಟು ತಳಿಗಳಿವೆ? ಸರ್, ನನಗೆ ಗೊತ್ತಂಗೆ ಒಂದು ಜಡೆ ನವಣೆ ಅಂತ ಬರ್ತಿತ್ತು, ಅದೊಂದು ಇಳುವರಿ ಚೆನ್ನಾಗಿ ಬರುತ್ತದೆ ಜಡೆ ನವಣೆ. ಇನ್ನೊಂದು ಮಾಮೂಲಿ ನಾಟಿ ನವಣೆ ಸ್ವಲ್ಪ ತೆನೆ ಸಣ್ಣ, ಜಡೆ ನವಣೆ ಆದರೆ ಇಳ್ಳು ಜಾಸ್ತಿ ಬರುತ್ತೆ. ನನಗೆ ಗೊತ್ತಮಟ್ಟಿಗೆ ಎರಡಿದೆ. ಎಷ್ಟು ಅವಧಿ, ಬೆಳೆ ಅವಧಿ ಎಷ್ಟದು? ಸರ್, ಅದು ಬೆಳೆ ಅವಧಿ ಬಂದು 2.5 ತಿಂಗಳು. 2-50 ಬಿತ್ತನೆ ಹಾಕಿದ್ರೆ ನಮಗೆ 2.5 ತಿಂಗಳಿಗೆ ಅದು ಕಟಾವು ಬರುತ್ತೆ. ಅಲ್ಲಿಗೆ ಬಹಳ ಕಡಿಮೆ ಅವಧಿ, ಅಲ್ಪಾವಧಿ ಬೆಳೆ ಅಂತ. ಹೌದು ಸರ್, ಅಲ್ಪಾವಧಿ ಬೆಳೆ. ಅದರಲ್ಲಿ ಒಂದು 60% ಮಳೆ ಆದ್ರೂ ನವಣೆ ಬೆಳೆಯಬಹುದು, ನವಣೆ ಬರುತ್ತೆ. ನವಣೆ ಆಯ್ತು. ಆಮೇಲೆ ಮುಂದೊಂದು ಆರ್ಕ ಬಂದಿದೆ ಸರ್, ಅದು 5 ತಿಂಗಳ ಬೆಳೆ. ಅದನ್ನ ಸ್ವಲ್ಪ ನಾವು ಕೇರ್ ಆಗಿ ತಗೊಂಡು ಮಾಡಬೇಕು. ನಾವು ಒಂದು ಬೆಳೆ ತೆಗೆದು ಎರಡನೇ ಬೆಳೆಗೆ ನಾವು ಹಾಕ್ತೀವಿ ಅಂತಂದ್ರೆ ಮಳೆಗಾಲದಲ್ಲಿ ಮಳೆ ಕೈ ಕೊಟ್ಟರೆ ಅದು ಬೆಳೆ ಬರೋದಿಲ್ಲ. 5 ತಿಂಗಳ ಬೆಳೆ. ಆದರೆ ಅದೊಂದು ಅಡ್ವಾಂಟೇಜ್ ಏನಂದ್ರೆ ಅದನ್ನು ಯಾವುದೇ ಹಂದಿಗಳು ತಿನ್ನಲ್ಲ, ಪಕ್ಷಿಗಳು ತಿನ್ನಲ್ಲ, ಯಾವುದು ತಿನ್ನಲ್ಲ. ಆದರೆ ಬೆಳೆ ತೆಗಿಯೋಕ್ಕೆ ಮಾತ್ರ 5 ತಿಂಗಳು ಬೇಕು. ಅದು ಬಂದು ನಮಗೆ 1 ಎಕರೆ ನಾವು ಆರ್ಕ ಮಾಡ್ತೀವಿ ಅಂತಂದರೆ 8-10 ಕ್ವಿಂಟಲ್ವರೆಗೆ ಇಳು ಬರುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ, ಲೇಟ್. ಅದು ಮಳೆ ಆಶ್ರಿತ? ಮಳೆ ಆಶ್ರಿತ. ಮಳೆ ಬೇಕು ಸರ್, ಮಳೆ ಆಗಲಿಲ್ಲ ಅಂತಂದರೆ ಆಗಲ್ಲ, ಮಳೆ ಬೇಕು. ಅದು ಸಿರಿಧಾನ್ಯದಲ್ಲಿ ಅದು ಒಂದು ಧಾನ್ಯ, ತುಂಬ ಚೆನ್ನಾಗಿದೆ. ಆದರೆ 5 ತಿಂಗಳ ಬೆಳೆ, 5 ತಿಂಗಳಿಗಿಂತ ಮುಂಚೆ ಬರೋದಿಲ್ಲ. ಅದು ಹಾರ್ಕ ಆದ್ಮೇಲೆ ಮುಂದೆ ಊದಲು. ಇದು ಊದಲು ಬಂದು ಸೇಮ್ ನವಣೆ ಬಂದಂಗೆನೆ ತೆನೆ. ಒಂದು ಬೀಜ ಹಾಕಿದ್ರೆ ಅದು ಊದಲು, ಆ ಒಂದು ಬೀಜದಿಂದ ತೆಂಡೆ ಹೊಡೆದು 8-10 ಗುಣ ಕಡಿತದೆ. ಅದು ಸಾಲಿಂದ ಸಾಲಿಗೆ 2 ಅಡಿ ತನಕ ಗ್ಯಾಪ್ ಬಿಟ್ಟು ಕೊಟ್ಟರೆ ಇಳುವರಿ ಚೆನ್ನಾಗಿ ಬರುತ್ತೆ. ಒಂದು ಸಾಲಿಂದ ಒಂದು ಸಾಲಿಗೆ 2 ಅಡಿ ಬಿಡಬೇಕು. ರಾಗಿ ಬಿಡ್ತೀವಿ ಆ ಥರ 1 ಅಡಿಗೆ ಒಂದು ಸಾಲ ಹಾಕಿದ್ರೆ ನಮಗೆ ಒತ್ತೊತ್ತಾಗುತ್ತೆ, ಇಳು ಕಡಿಮೆ ಆಗುತ್ತೆ. ಸಾಲಿಂದ ಸಾಲಿಗೆ 2 ಅಡಿ ಬಿಟ್ಟು ಹಾಕಿದ್ರೆ ತುಂಬ ಗುಣ ಚೆನ್ನಾಗಿ ಬರುತ್ತೆ, ಇಳುವರಿನೂ ತುಂಬ ಚೆನ್ನಾಗಿ ಬರುತ್ತೆ. ಅದು ನಾವು ಕಟಾವು ಮಾಡಬೇಕಾದ್ರೆ ತೆನೆ ಆರಿಸ್ಕೊಳ್ಳೋದು ಉತ್ತಮ. ಕಡ್ಡಿ ಕುಯ್ದು ನಾವು ಒಕ್ಕಣೆ ಮಾಡೋಕ್ಕಾಗಲ್ಲ, ತೆನೆ ಆರಿಸ್ಕೊಂಡು ಒಕ್ಕಣೆ ಮಾಡಿಕೊಂಡ್ರೆ ಒಳ್ಳೆಯದು. ಅದು ಒಂದು ನಮಗೆ 1 ಎಕರೆನಲ್ಲಿ 8-10 ಕ್ವಿಂಟಲ್ ಅದನ್ನು ಇಳುವರಿ ಬರುತ್ತೆ. ಅದು ಚೆನ್ನಾಗಿದೆ. ಅದು ಸಹ ಈ ರಾಗಿ ಥರನೇ ಪ್ರದೇಶಕ್ಕೆ ಸೂಕ್ತವಾದ ಸರ್. ಅದು ಕೂಡ ಕಡೆ ಸ್ವಲ್ಪ ಮಳೆ ಕಡಿಮೆ ಆದ್ರೂ ಬೆಳೀತದೆ. ಬೆಳೆ ಅವಧಿ? ಬೆಳೆ ಅವಧಿ ಅದು 2.5 ತಿಂಗಳು. ಎರಡೂವರೆ ತಿಂಗಳು. ಮುಂದೊಂದು ಸಾಮೆ ಸರ್. ಸಾಮೆ ಬಂದು ನಾನು ಒಂದು ಮೊದಲನೇ ವರ್ಷ 2019 ಮಾತ್ರ ನಾನು ಟ್ರೈ ಮಾಡಿದೆ. ಅದು ನನಗೆ ಯಾಕೆ ಸ್ವಲ್ಪ ಸರಿ ಬರಲಿಲ್ಲ, ಅದ್ರ ಬಗ್ಗೆ ನನಗೆ ಗೈಡೆನ್ಸ್ ಇರಲಿಲ್ಲ. ಎಲ್ಲಾದರೂ ಸುಮ್ಮನೆ ಟ್ರೈ ಮಾಡಿದ್ದೀನಿ, ಯಾವ್ದ್ರ ಬಗ್ಗೆನೂ ನನಗೆ ಗೈಡೆನ್ಸ್ ಇರಲಿಲ್ಲ. ಏನು ಕಾರಣ ಅಂತ ಗೊತ್ತಾಯ್ತಾ ನನಗೆ? ಕಾರಣ ಅನ್ನೋದು ಏನು ಅಂತಲೂ ನಾನು ತಿಳ್ಕೊಳ್ಳೋಕ್ಕಾಗಲಿಲ್ಲ. ಅದರಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳೆಲ್ಲ ಓಡಾಡ್ಬಿಡೋದು, ಎಲ್ಲ ನೆಲಕ್ಕೆ ಕುಂತು ಬಿಡೋದು. ನವಿಲುಗಳೆಲ್ಲ ಓಡಾಡೋ ಜಾಗದಲ್ಲಿ ಮೇಲ್ಗಡೆ ಹೇಳ್ತಾ ಇರಲಿಲ್ಲ. ಅದೊಂದು ಬಿಟ್ಟರೆ ನನಗೆ ಇನ್ನು ಬೇರೆ ಏನಂತ ಅನಿಸ್ಲಿಲ್ಲ. ಎಲ್ಲ ಪಕ್ಷಿಗಳನ್ನೇ ನನಗೆಲ್ಲ ಹಾಳು ಮಾಡಿಬಿಟ್ಟದು. ಹಂಗಾಗಿ ಅದೊಂದು ವರ್ಷ ನನಗೆ ಹಾಕಿದ್ದಕ್ಕೂ ಕೂಡ ನನಗೇನು ಕೈಗೆ ಸಿಗಲಿಲ್ಲ. ನೀವು ಸಾಮೆ ಬೆಳೀಲಿಲ್ಲ? ಇಲ್ಲ, ಮತ್ತೆ ನಾನು ಸಾಮೆ ಹಾಕಕ್ಕೆ ನಾನು ಪ್ರಯತ್ನ ಪಡಲಿಲ್ಲ. ಯಾಕಂದರೆ ನಮ್ಮಲ್ಲೆಲ್ಲ ಸ್ವಲ್ಪ ತೋಟಗಳು ಇದೆಲ್ಲ, ಸ್ವಲ್ಪ ಗಿಡ ಮರಗಳೆಲ್ಲ ಜಾಸ್ತಿ, ನವಿಲುಗಳೆಲ್ಲ ಸೇರೋವಂಥ ಜಾಗಗಳೇ ನಮ್ಮ ಜಾಸ್ತಿ ಇರೋದು. ಹಾಗಾಗಿ ನವಿಲುಗಳೇನು ಮಾಡುತ್ತೆ, ಅದು ಸ್ವಲ್ಪ ಹುಲ್ಲು ಬೆಳೆಯಂಗೆ ಬೆಳೀತದೆ, ಅಷ್ಟು ಪುಷ್ಟವಾಗಿ ಬೆಳೆಯಲ್ಲ ಅದು ಸಾಮೆ. ಹಾಗಾಗಿ ಅದನ್ನೆಲ್ಲ ಭೂಮಿಗೆ ಸೇರಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತದೆ. ಹಂಗಾಗಿ ನಾನು ಸ್ವಲ್ಪ ಸಾಮೆ ಅದೊಂದನ್ನು ನಾನು ಕೈಬಿಟ್ಟೆ. ಆಗಲ್ಲ, ಇದು ನಾನು ಬೆಳೆದ್ರೂ ನನಗೆ ಪಕ್ಷಿಗಳ ಇದನ್ನು ನಾನು ಕೊಡಲ್ಲ, ಇದನ್ನು ನಾನು ಬಿಟ್ಟು ಅದನ್ನು ಕೈಬಿಟ್ಟೆ. ಆಮೇಲೆ ಇನ್ನೊಂದು ಕೊರ್ಲೆ ಏನು ಬೆಳೆದಿದ್ದೀರಾ? ಕೊರ್ಲೆನೂ ಬೆಳೆದಿದ್ದೀನಿ ಸರ್. ಕೊರ್ಲೆನೂ ನಾನು ನಂದೇ 1 ಎಕರೆ ಜಮೀನಲ್ಲಿ ಬೆಳೆದಿದ್ದೀನಿ. ಮತ್ತೆ ಅದ್ರ ಜೊತೆಗೆ ನಾನು ಗುತ್ತಿಗೆ ಮಾಡ್ಕೊಂಡ್ರೆ ಜಮೀನಲ್ಲೂ ಕೊರ್ಲೆ ಚೆನ್ನಾಗಾಗುತ್ತೆ ಅಂತ ಕೊರ್ಲೆ ಬೆಳೆದಿದೆ. ಏನು ಅಷ್ಟೊಂದು ಪ್ರೀತಿ ಕೊರ್ಲೆ ಕಂಡ್ರೆ ನಂಗೆ ತುಂಬಾ ಇಷ್ಟ ಅದು. ತುಂಬಾ ಸುಲಭನ? ತುಂಬಾ ಸುಲಭ ಅದು. ಕೊರ್ಲೆ ಪಕ್ಷಿಗಳು ಹಾಳು ಮಾಡಲಿಲ್ಲ ಅಂತಂದ್ರೆ ನನಗೆ ಅದರಲ್ಲಿ 100% ನಾನು ರಾಗಿಗಿಂತ ಮೇಲದು. ರಾಗಿಗಿಂತ ಸುಲಭ. ಇದು ಎಷ್ಟು ಅವಧಿ? ಅದು 2.5 ತಿಂಗಳು ಸರ್. ಎರಡೂವರೆ ತಿಂಗಳಲ್ಲಿ ಕಟಾವು ಬರುತ್ತೆ. ತುಂಬಾ ಇಳುವರಿನೂ ಚೆನ್ನಾಗಿ ಬರುತ್ತೆ. ಒಂದು 10-12 ಕ್ವಿಂಟಲ್ ಇಳುವರಿ ಬರುತ್ತೆ. ಸ್ವಲ್ಪ ಮಳೆ ಕೇಳುತ್ತೆ. ಮತ್ತೆ ಬಿತ್ತನೆ ಸ್ವಲ್ಪ ಎಲ್ಲ ಮಾಡ್ಬೇಕಾದ್ರೆ ತೆಳುವಾಗೇ ಇರಬೇಕು. ಪೈರ್ ಅಲ್ಲೊಂದು ಪೈರ್ ಇಲ್ಲೊಂದು ಪೈರ್ ಇದೆ. ನಂಗೆ ಇದ್ರೇನೆ ತೆಂಡೆ ಹೊಡೆದು ತುಂಬ ಚೆನ್ನಾಗಿ ಬರುತ್ತೆ. ಅದು ಗೊನೆ ಬಂದು ಭತ್ತದ ಗೊನೆ ಥರನೇ ಬರುತ್ತೆ. ಅದರದ್ದು ಹುಲ್ಲು ಚೆನ್ನಾಗಿ ಇಟ್ಕೊಂಡ್ರೆ ಹಸುಗಳ ಹುಲ್ಲಾಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ ಸರ್. ಈ ಎಲ್ಲ ಒಂದು ಸಿರಿಧಾನ್ಯಗಳ ನವಣೆ, ಹಾರ್ಕ, ಊದಲು, ಸಾಮೆ, ಕೊರ್ಲೆ, ಇದರ ಹುಲ್ಲನ್ನು ಸಹ ನಾವು ರಾಗಿ ಹುಲ್ಲಿನ ತರನೇ ಬಳಕೆ ಮಾಡ್ಬೋದು. ಹಸುಗಳಿಗೆ ಬಳಕೆ ಮಾಡ್ಬೋದು. ನವಣೆ ಕಡ್ಡಿ ಅದನ್ನು ಎತ್ತಿ ಮೆದೆಗೆ ಹಾಕೊಂಡ್ರೆ ಒಣಕಡ್ಡಿನ ತರದಾಕಲು ತಿಂತವೆ. ಊದಲು ಕಡ್ಡಿನ ತಿಂತವೆ. ಇಲ್ಲಿ ಸವಾಲುಗಳು ಅಂದ್ರೆ ಏನು ಸರ್? ಇಲ್ಲಿ ಸವಾಲುಗಳು ಅಂತಂದ್ರೆ ನಾವು ಪಕ್ಷಿಗಳ ಕಾಯೋದೇ ಒಂದು ಸವಾಲು. ನಾವು ಈ ಕಡೆ ಮೂಲೆಯಿಂದ ಅಟ್ಟಿಸ್ಕೊಂಡು ಹೋದ್ರೆ ಇನ್ನೊಂದು ಮೂಲೆಲ್ಲ ಕುಂತಿರ್ತವೆ. ಪಕ್ಷಿಗಳದೊಂದು ಪ್ರಾಬ್ಲಮ್ ಬಿಟ್ರೆ ಸಿರಿಧಾನ್ಯಕ್ಕೆ ಇನ್ಯಾವುದೇ ತರದ್ದು ತೊಂದರೆ ಇಲ್ಲ. ನಾವು ಬೆಳೀಲಿಕ್ಕೆ ಸಿರಿಧಾನ್ಯ ನಮ್ಮ ರಾಗಿಗಿಂತ ಸುಲಭ. ಅದು ಒಕ್ಕಣೆ ಮಾಡೋದಕ್ಕೂ ಅಷ್ಟೇ, ಬೆಳೆಯೋದಕ್ಕೂ ಅಷ್ಟೇ. ರಾಗಿಗಿಂತನೂ ಸುಲಭವಾಗಿದೆ. ಆದರೆ ಅದ್ರ ಪಕ್ಷಿಗಳ ತಡ್ಕೊಳ್ಳೋದೇ ಒಂದು ಕಷ್ಟ. ಅಷ್ಟು ಬಿಟ್ಟರೆ ನಮ್ಗೆ ಬೇರೆ ಇನ್ಯಾವುದೂ ಸವಾಲಿಲ್ಲ. ಅದ್ರ ಅದು ನಿಮ್ಮ ಪ್ರದೇಶದಲ್ಲಿ ಆ ಪಕ್ಷಿಗಳ ಒಂದು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪಕ್ಷಿಗಳ ಕಾಟ ಜಾಸ್ತಿ. ಒಂದು ವೇಳೆ ಅದಿಲ್ಲ ಅನ್ನೋ ಹಾಗಿದ್ರೆ ಇಡೀ ಊರೇ ಸಿರಿಧಾನ್ಯಮಯ ಆಗ್ಬಿಟ್ರದು. ಇನ್ನು ನೀರಾವರಿಯಲ್ಲಿ ಇದನ್ನ ಬೆಳೆಯೋದಕ್ಕೆ ಅವಕಾಶಗಳು ಯಾವ ತರ ಇರುತ್ತೆ? ಲಾಭದಾಯಕ ಅಂತ ಅನ್ಸುತ್ತಾ ಸರ್? ಇದು ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬೆಳಿತೀವಿ. ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮನೆ ಊಟಕ್ಕಾದ್ರೂ ನಾವು ಮಾಡ್ಕೋಬೇಕು ಅನ್ನೋದೊಂದು ನಮ್ಮಲ್ಲಿ ಆಸಕ್ತಿ ಇರಬೇಕು. ನಾನು ಬೆಳಿಬೇಕು, ನನ್ನ ಮನೆ ಊಟಕ್ಕಾದ್ರೂ ನಾನು ಮಾಡಬೇಕು ಅನ್ನೋದೊಂದು ಆಸಕ್ತಿ ಇರಬೇಕು. ಮತ್ತು ಲಾಭದಾಯಕವಾಗಿ ನಾನು ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಇದೆ. ನೀರಾವರಿನಲ್ಲಿ ನಮಗೆ ಅಗತ್ಯ ಇಲ್ಲ. ಒಂದು ನೀರು ಅಥವಾ ಎರಡು ನೀರು ಕೊಟ್ಟರೆ ನಮಗೆ ಮಳೆ ಇಲ್ಲದೆ ಹೋದಾಗ ಸಾಕು. ಅಷ್ಟು ಬಿಟ್ಟರೆ ನೀರಾವರಿಗೇನು ಅಗತ್ಯ ಇಲ್ಲ. ಮಳೆಗಾಲದಲ್ಲಿ ಬೆಳ್ಕೊಂಡ್ರೆ ನಮ್ಗೆ ಸಾಕಾಗುತ್ತೆ. ಆದರೆ ಇದು ಸ್ವಲ್ಪ ಕೆಲವ್ರಿಗೆ ಇದೇನು ರಾಗಿ ಆದರೆ ನಮಗೇನು ಕೆಲಸನೇ ಇರಲ್ಲ. ರಾಗಿ ಬಿತ್ಬಿಟ್ರೆ ಒಂದೆರಡು ಕುಂಟೆ ಹೊಡೆದ್ಬಿಟ್ಟು ಆಮೇಲೆ ಕುಯ್ ಕುಯ್ಕೊಂಡು ಹೆಂಗೆ ಮಾಡ್ಕೊಬೋದು, ಇದು ತುಂಬ ಕಷ್ಟ ಅನಿಸುತ್ತೆ ಅಂತ ಹೇಳ್ಬೋದು. ಆದರೆ ನನಗೆ ರಾಗಿಗಿಂತ ಸಿರಿಧಾನ್ಯ ನನಗೆ ಕಷ್ಟ ಇಲ್ಲ. ಪಕ್ಷಿಗಳನ್ನು ನೋಡಿಕೊಂಡ್ರೆ ಸಾಕು. ಪಕ್ಷಿಗಳು ಬರಲಿಲ್ಲ ಅಂತಂದ್ರೆ ಬಂಪರ್ ಬೆಳೆ. ಇನ್ನು ಮಾರುಕಟ್ಟೆ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಈ ನವಣೆ, ಹಾರ್ಕ, ಊದಲು, ಸಾಮೆ, ಕೊರ್ಲೆ ಇವುಗಳಿಗೆ ಮಾರಾಟದ ವ್ಯವಸ್ಥೆಯಲ್ಲಿ ಹೆಚ್ಚು ಲಾಭವನ್ನು ಯಾವ ಬೆಳೆಯಲ್ಲಿ ನಾವು ನಿರೀಕ್ಷೆ ಮಾಡಬಹುದು? ಸರ್, ನಾವು ಹೆಚ್ಚು ಲಾಭ ಮಾಡ್ತೀವಿ ಅಂತಂದರೆ ನಮಗೆ ಸಿರಿಧಾನ್ಯದಲ್ಲಿ ಕೊರ್ಲೆ. ಕೊರ್ಲೆ ಅಕ್ಕಿ ಮಾಡೋದು ಸುಲಭ ಇದೆ. ಅದನ್ನು ಅಕ್ಕಿ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು ನಮಗೆ ತುಂಬ ಸುಲಭ ಇದೆ. ಅದನ್ನು ಬಿಟ್ಟರೆ ನಮ್ಮ ಈ ಪ್ರದೇಶದಲ್ಲಿ ಹೊಂದ್ಕೊಂಡಂಥದ್ದು ನವಣೆ. ಇಳುವರಿ ದೃಷ್ಟಿಯಿಂದ ಕೊರ್ಲೆ ಹೋದ್ರೆ ಕೊರ್ಲೆನೂ ಚೆನ್ನಾಗಿದೆ ಸರ್. ಕೊರ್ಲೆದ ಏನು ತೊಂದರೆ ಇಲ್ಲ. ಎಕರೆಗೆ ಒಂದು 10 ಕ್ವಿಂಟಲ್ ಕೊರ್ಲೆ ಆಗೇ ಆಗುತ್ತೆ. ಮಾಡ್ಕೊಬೋದು. ಅಂತೂ ಒಬ್ಬ ಬಾಲನ್ ಮೂಲಕ ನಿಮಗೆ ಏನು ಮಾಹಿತಿ ಸಿಕ್ತು ಅಲ್ಲಿಂದ ನೀವು ಒಂದು ರೀತಿ ಸಿರಿಧಾನ್ಯಗಳ ಹಿಂದೆ ಹೋದ್ರಿ. ಹೌದು ಸರ್. ಗರಿಷ್ಠ ಇಳುವರಿಯನ್ನ ಪಡೆದು ಒಂದು ಕೃಷಿ ಇಲಾಖೆಯಿಂದ ನಿಮಗೊಂದು ಪ್ರಶಸ್ತಿ ಪತ್ರವನ್ನು ಬಂತು. ಹೌದು ಸರ್. ಈಗ 2022 ಸಿರಿಧಾನ್ಯಗಳ ವರ್ಷ ಅಂತ ಮಾಡಿರುವಂತಹ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚು ಪ್ರೋತ್ಸಾಹಗಳು, ಜೊತೆಗೆ ಈ ಬಗ್ಗೆ ಇನ್ನಷ್ಟು ತಳಿ ಆಗ್ಬೋದು ಅಥವಾ ಬೇರೆ ಪ್ರದೇಶಗಳಲ್ಲಿ ಇದನ್ನ ಬೆಳೀತಾ ಇದ್ರೆ ಆ ಬಗ್ಗೆ ಮಾಹಿತಿ ಆಗ್ಬೋದು, ಸಿಗುವಂತ ಅವಕಾಶಗಳಿರುತ್ತೆ. ಹೌದು. ನಿಮ್ಗೆ ಏನೆಲ್ಲ ನಿರೀಕ್ಷೆಗಳಿದೆ? ಈಗ ಸಾಮೆ ಯಾಕೆ ಅದು ನಿಮ್ಮಲ್ಲಿ ತೊಂದರೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ, ಅದಕ್ಕೆ ಏನಾದ್ರು ಕಾರಣ ಕಂಡುಕೊಂಡ್ರೆ ಹೇಗೆ? ಸರ್, ನನಗೆ ಪಕ್ಷಿಗಳ ಕಾಟ. ಮೇಲ್ಗಡೆ ಬಂದು ನವಿಲುಗಳು ಓಡಾಡ್ಬಿಟ್ರೆ ಅದು ಹುಲ್ಲು ಮೇಲ್ ಹೇಳೋದೇ ಇಲ್ಲ. ಅದು ಭಾರಕ್ಕೆ ಅದನ್ನ ನೆಲಕ್ಕೆ ಹೋಗಿ ಕುಂತ್ಬಿಡುತ್ತೆ. ಅದೊಂದು ನನಗೆ ತುಂಬ ಪ್ರಾಬ್ಲಮ್ ಅದು. ಒಳಗಡೆ ಎಲ್ಲ ಓಡಾಡ್ಬಿಡ್ತವೆ ನವಿಲುಗಳು. ನವಿಲುಗಳು ಓಡಾಡಿದಾಗ ಅದು ಹುಲ್ಲು ಮೇಲ್ಗಡೆ ಹೇಳೋದೇ ಇಲ್ಲ. ಹಂಗಾಗಿ ನನಗೆ 2.5-3 ತಿಂಗಳು ಬರೋ ಬೆಳೆನ 4-5 ತಿಂಗಳವರೆಗೂ ಕದಿದ್ದೀನಿ. ಅದು ಬೆಳೆ ಕೈಗೆ ಸಿಗಲಿಲ್ಲ. ಹಂಗಾಗಿ ಅದೊಂದನ್ನು ಮಾತ್ರ ನಾನು ಬೆಳೆಯೋಕ್ಕಾಗಲ್ಲ. ಇದು ಹುಲ್ಲು ಸ್ವಲ್ಪ ತೆಂಡೆ ಭಾರ ಹೊತ್ತು ನಿಲ್ಲಲ್ಲ ಇದು ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಇನ್ನು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಇರುವಂತಹ ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಅದರ ಪ್ರೋಸೆಸಿಂಗ್ ತುಂಬ ಕಷ್ಟ ಅಂತ. ಮತ್ತೆ ಅವ್ರಿಗೆ ಏನಂದ್ರೆ ಇವತ್ತು ಜನರಿಗೆ ಬೆಳೀಲಿಕ್ಕೆ ಇವತ್ತು ಬೆಳಿಬೇಕು, ತಗೊಂಡು ನಾಳೆ ಮಾರಾಟ ಮಾಡಬೇಕು. ಅದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ. ನಾನೇ ಕೆಲವು ಬಿತ್ತನೆ ಕೊಟ್ಟು ನಾನೇ ಕೊಂಡ್ಕೊಂಡಿದ್ದೀನಿ. ಅವ್ರು ಬೆಳೆ ಬೆಳೆದಿದ್ದನ್ನು ನಾನೇ ಕೊಂಡ್ಕೊಂಡಿದ್ದೀನಿ. ಅಲ್ಲ, ಏನು ಸಮಸ್ಯೆಗಳು ಅಂದರೆ ಯಾವ ಥರ? ಅಷ್ಟು ಕಷ್ಟನಾ? ಅದಕ್ಕೇನು ಪರಿಹಾರ ಇದೆ? ಅಷ್ಟು ಕಷ್ಟ ಏನಿಲ್ಲ ಸರ್. ಅದಕ್ಕೆ ಬೆಳಿಲಿಕ್ಕೇನು ಕಷ್ಟ ಇಲ್ಲ, ಬೆಳೆದ್ಬಿಡ್ತಾರೆ. ನಾವು ಮಾರಾಟ ಮಾಡಬೇಕಂದ್ರೆ ಹೊತ್ಕೊಂಡು ಅದನ್ನು ಯಾರು ತಗೊಳ್ಳಲ್ಲ. ಮತ್ತು ಅಕ್ಕಿ ಮಾಡಬೇಕು. ಅಕ್ಕಿ ಮಾಡೋಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಮಿಷಿನ್ಗಳಿಲ್ಲ. ನಾವು ಹ್ಯಾಂಡ್ ವರ್ಕ್ ಕೈಯಲ್ಲೇ ಮಾಡಬೇಕು. ಕೈಯಲ್ಲೇ ಕುಟ್ಟಿ ಅದನ್ನು ಹೊಟ್ಟೆನ ಬೇರ್ಪಡಿಸ್ಬೇಕು. ಮಿಕ್ಸಿಯಿಂದ ಮಾಡ್ಕೋತಾರೆ ಊಟಕ್ಕೆ ಮಾಡ್ಕೊಳ್ಳೋರು ಮನೆಯಲ್ಲಿ. ಅದನ್ನು ಒಟ್ಟನ್ನು ಮಿಕ್ಸಿಗೆ ಹಾಕಿ ಒಟ್ಟು ತೆಗೆದು ಕೈಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋತಾರೆ. ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ಅಕ್ಕಿ ಮಾಡೋದಕ್ಕೆ ಮಿಷನ್ಗಳಿಲ್ಲ, ಮೇಯ್ನ್ ಪ್ರಾಬ್ಲಮ್ ಅದೊಂದೇ. ವೀರಾಜಪ್ಪ ಅವರ ಬೆಳೆಯ ಅವಧಿಯನ್ನು ಗಮನಿಸಿದಾಗ 2.5 ತಿಂಗಳು 3 ತಿಂಗಳು ಬಹುತೇಕ ಈ 4 ಸಿರಿಧಾನ್ಯಗಳಲ್ಲಿ ಬೆಳೆಯ ಅವಧಿ ಕಡಿಮೆ ಇದೆ, ಹಾಗಾಗಿ ವರ್ಷದಲ್ಲಿ 2 ಬೆಳೆಯನ್ನು ತೆಗೆದುಕೊಳ್ಳಬಹುದು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಹೌದು ಸರ್, ಸಾಧ್ಯನಾ 2 ಬೆಳೆ ಮಾಡೋದು? ಖಂಡಿತವಾಗಿ ಮಾಡಬಹುದು ಸರ್. ಖಂಡಿತವಾಗಿ 2 ಬೆಳೆ ಮಾಡಬಹುದು, ಏನು ತೊಂದರೆ ಇಲ್ಲ. ಅಲ್ಲಿ 2 ಬೆಳೆ ಸಾಧ್ಯ? ಹೌದು ಸರ್, 2 ಬೆಳೆ ಸಾಧ್ಯ. ಹಾಗಾದ್ರೆ ಇಲ್ಲಿ ಸವಾಲುಗಳು ಏನು, ಯಾಕೆ ಇದನ್ನ ಬೆಳೆಯೋದಕ್ಕೆ ಹೆಚ್ಚು ರೈತರು ಇಷ್ಟಪಡ್ತಿಲ್ಲ? ಬೆಳೆ ಕ್ಷೇತ್ರದ ವಿಸ್ತರಣೆಗೆ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ. ಹೌದು ಸರ್, ಬೇರೆ ಬೆಳೆ ಆಗಿ ಕಬ್ಬೆ ಆಗಲಿ ಭತ್ತನೇ ಆಗಲಿ ಅಥವಾ ರಾಗಿನೇ ಆಗಲಿ ಬೇರೆ ಬೆಳೆಗಳ ಯಾರೆಲ್ಲ ಬೆಳೀತಾ ಇದ್ದಾರೆ ಅವರು ಇದನ್ನು ಬೆಳೆಯುವಲ್ಲಿ ಅಷ್ಟು ಉತ್ಸಾಹ ತೋರಿಸ್ತಿಲ್ಲ, ಏನು ಕಾರಣಗಳು ಇರ್ಬೋದು? ಸರ್, ಇವಾಗ ನಾವು ರಾಗಿ ಬೆಳಿತೀವಿ, ರಾಗಿ ಬೆಳೆದ್ರೆ ಯಾರು ತಗೊಳ್ಳಿಲ್ಲ ಅನ್ನೋ ಸರ್ಕಾರದಿಂದ ಒಂದು ನಿಗದಿ ಮಾಡಿಬಿಟ್ಟಿದ್ದಾರೆ. ಇವಾಗ ನಾನು ಈ ವರ್ಷ ಒಂದು 20 ಕ್ವಿಂಟಲ್ ರಾಗಿ ಕೊಟ್ಟೆ. ಬೆಂಬಲ ಬೆಲೆ ಇದೆ? ಬೆಂಬಲ ಬೆಲೆ ಇದೆ. 20 ಕ್ವಿಂಟಲ್ ರಾಗಿ ಕೊಟ್ಟೆ, ಒಂದು 2-3 ತಿಂಗಳು ಲೇಟ್ ಆದ್ರೂ ಡಿಲೇ ಆದ್ರೂ ದುಡ್ಡು ಅಕೌಂಟ್ ದುಡ್ಡು ಬಂತು ತಗೊಂಡ್ವಿ. ಸಿರಿಧಾನ್ಯದಲ್ಲಿ ಹಂಗಿಲ್ಲ, ಸಿರಿಧಾನ್ಯ ಬೆಳೆದ್ಬಿಟ್ರೆ ನಾನು ರೈತರಿಗೆ ಮೊದಲು ಬೇಕಾಗಿರೋದೇ ದುಡ್ಡು. ಏನೋ ಒಂದು ಅಷ್ಟೋ ಇಷ್ಟೋ ಬೆಳೆದಿರ್ತಾರೆ, ಅವ್ರು ಬೇಗ ದುಡ್ಡು ಕಾಣಬೇಕು. ಇದಕ್ಕೆ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇಲ್ಲ ಅಂತ ನಾವು ಈ ಬೆಳೆದ ಧಾನ್ಯನ ನಾವು ಮಾರಾಟ ಮಾಡ್ತೀವಿ, ಮಾರ್ಕೆಟ್ ಇಲ್ಲ, ಹಾಗೆ ತಗೊಳಕ್ಕೆ ಯಾರೂ ಸಿದ್ಧ ಇಲ್ಲ. ಅಕ್ಕಿ ಮಾಡಿ ಮಾರಾಟ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಮಿಲ್ಗಳಿಲ್ಲ, ಇದೆರಡು ಇದಕ್ಕೆ ಸಮಸ್ಯೆ ಇದೆ. ಮತ್ತು ಏನಾಗುತ್ತೆ ಅಂದರೆ ನಮಗೆ 10 ಕ್ವಿಂಟಲ್ ರಾಗಿ ಬೆಳೆದು 10 ಕ್ವಿಂಟಲ್ ನಮ್ಗೆ ಊಟಕ್ಕೆ ಉಪಯೋಗ ಆಗುತ್ತೆ. ಸಿರಿಧಾನ್ಯದಲ್ಲಿ ನಮಗೆ ಸ್ವಲ್ಪ ರೇಟ್ಗಳು ಜಾಸ್ತಿ ಕಾಸ್ಟ್, ಯಾವ್ದು ಕಾಸ್ಟ್ ಆಗುತ್ತೆ ಅಂದರೆ 10 ಕ್ವಿಂಟಲ್ ಧಾನ್ಯ ಬೆಳೆದು 5 ಕ್ವಿಂಟಲ್ ಅಕ್ಕಿ ಸಿಗುತ್ತೆ, ಏನು 5 ಕ್ವಿಂಟಲ್ ವೇಸ್ಟೇಜ್ ಆಗುತ್ತೆ, ಒಟ್ಟು ಜಳ್ಳು ಈ ಥರ ಎಲ್ಲ ಹೋಗುತ್ತೆ. ಇದರಿಂದ ಏನು ಮಾಡ್ತಾರೆ, ನಮಗೆ ಸಿಗೋದೇ ಇದು ಒಂದು ಸ್ವಲ್ಪ ಕಡಿಮೆನೇ, ಇದು ನಮ್ಮ ಸರಿಯಾದ ಮಾರ್ಕೆಟ್ ಇಲ್ಲ, ಸರಿಯಾದ ನಮಗೆ ಬೆಂಬಲ ಬೆಲೆ ಇಲ್ಲ, ನಾವು ಮಾರಾಟ ಮಾಡಬೇಕು ಅಂದರೆ ಯಾರು ತಗೊಳ್ಳಲ್ಲ, ಈ ಥರ ಸಮಸ್ಯೆ ಇದೆ ರೈತರಿಗೆ. ಮತ್ತು ಇದರಲ್ಲೂ ಸಹ ಈಗ ಬೇರೆ ಬೆಳೆಗಳಲ್ಲಿರೋ ಥರ ಹೊಸ ಹೊಸ ತಳಿಗಳು ಇವೆಲ್ಲ ಬಿತ್ತನೆ ಬೀಜಗಳು, ಈಗ ನಿಮ್ಮದು ಒಂದು ಸ್ಥಳೀಯ ಬಿತ್ತನೆ ಇರುತ್ತೆ, ಅದನ್ನು ನೀವೇ ವರ್ಷದಿಂದ ವರ್ಷಕ್ಕೆ ಇಟ್ಕೊಂಡು ಬಂದಿರ್ತೀರಿ. ಹೌದು ಸರ್. ಒಂದು ಮಾರುಕಟ್ಟೆಯಲ್ಲೂ ಈ ಬಿತ್ತನೆ ಬೀಜಗಳು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಕಂಪ್ನಿಗಳಿಂದ ಸಿಗುತ್ತಾ ಹೇಗೆ? ಸರ್, ಇದನ್ನು ನಾನು ಬೇರೆ ಕಡೆ ನಾನು ಎಲ್ಲೂ ನಾನು ಪರ್ಚೇಸ್ ಮಾಡಿಲ್ಲ, ಯಾಕಂದ್ರೆ ನನ್ನ ಹತ್ರನೇ ಬೀಜ ಬಿತ್ತನೆ ಬೀಜಗಳೆಲ್ಲ ಸಿಗೋದ್ರಿಂದ. ಇದೆಯಾ ಬಗ್ಗೆ ಮಾಹಿತಿ ಇಲ್ಲ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಸರ್, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕೆಲವ್ರು ನಮ್ಮ ಹತ್ರ ಇಲ್ಲ ಸರ್, ಕೆಲವ್ರು ನಮ್ಮ ಹತ್ರ ಬರ್ತಾರೆ, ಅವ್ರು ಬಾಲನ ಹತ್ರ ಹೋಗಿ ಕೇಳ್ತಾರೆ, ಅವ್ರು ಕೇಳಿದಾಗ ಅವ್ರು ನಮ್ಮ ಅಡ್ರೆಸ್ ಹೇಳಿ ಕಳಿಸ್ತಾರೆ ಇಂಥ ಕಡೆ ಸಿಗುತ್ತೆ ತಗೊಳ್ಳಿ ಅಂತ. ನಾವು ಒಬ್ರು ಕೊಟ್ಟಾಗ ಅವ್ರು ಇನ್ನೂ 4 ಜನ ಕೇಳ್ತಾರೆ, ಹಿಂಗಾಗಿ ಸ್ವಲ್ಪ ಸ್ಪ್ರೆಡ್ ಆಗಿ ಬಂದು ಬಿತ್ತನೆಗಳೆಲ್ಲ ತಗೊಂಡು ಹೋಗ್ತಾರೆ. ನಾವು ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಕೊಟ್ಟು ಕಳಿಸ್ತೀವಿ. ನಮ್ಮ ಹತ್ರ ಏನು ಬಿತ್ತನೆಗಳು ಸಿಗುತ್ತೋ ಅದನ್ನೆಲ್ಲ ಕೊಡ್ತೀವಿ. ಈಗ ಹೇಳಿ, ಒಂದು ಯಶಸ್ವಿಯಾಗಿ ಈ ಸಿರಿಧಾನ್ಯಗಳನ್ನು ಬೆಳೆಸಬೇಕಾದ್ರೆ ಕೃಷಿ ಕ್ರಮಗಳು ಯಾವ ರೀತಿ ಇರಬೇಕು ಅಂತ? ಸರ್, ಮೊದಲು ಅದು ನಮ್ಮ ಬೆಳೆ ಬರುತ್ತೋ ಬಿಡುತ್ತೋ ಅದನ್ನು ಬೆಳೆಬೇಕು ಅನ್ನೋ ಉತ್ಸಾಹ ನಮ್ಮಲ್ಲಿರಬೇಕು. ಅದನ್ನು ಏನಾದರೂ ಆಗಲಿ ನಾನು ಮಾಡಿ ನಾನು ಟ್ರೈ ಮಾಡ್ತೀನಿ ಅನ್ನೋದು ಕುತೂಹಲ ನಮ್ಮಲ್ಲಿರಬೇಕು. ಅದು ಬೆಳೆ ಬರೋದು ಬಿಡೋದು ಇನ್ನು ಆ ಭಗವಂತನಿಗೆ ಗೊತ್ತು. ಮತ್ತು ಕಾಲಕಾಲಕ್ಕೆ ಮಳೆ ನಂಬ್ಕೊಂಡಿರ್ತೀವಿ, ಮಳೆ ಆದ್ರಂತೂ ಅರ್ಧ ಪಕ್ಷಿಗಳು ತಿಂದು ಅರ್ಧ ಸಿಗುತ್ತೆ, ಅದರಲ್ಲಂತ ಏನು ತೊಂದರೆ ಇಲ್ಲ. ಆದರೆ ಇದರಲ್ಲಿ ಸ್ವಲ್ಪ ಜಮೀನು ಜಾಸ್ತಿ ಇರೋರಿಗೆ ಒಳ್ಳೆಯದು ಸೂಕ್ತ. ಜಮೀನು ಕಡಿಮೆ ಇರೋರು ಮಾಡಿದ್ರೆ ಅವ್ರಿಗೆ ಅಷ್ಟೇ ನಿರೀಕ್ಷೆಯಲ್ಲಿ ಅವ್ರಿಗೇನು ಲಾಭ ಬರಲ್ಲ, ಮತ್ತೆ ಕಷ್ಟನೂ ಆಗುತ್ತೆ. ಇರೋ ಕೃಷಿ ಭೂಮಿಯಲ್ಲಿ ಒಂದು ಭಾಗದಲ್ಲಿ ಅದನ್ನು ನಾವು ಮಾಡ್ಕೊಳ್ಳೋಣ ಅನ್ನೋ ಥರ ಸ್ವಲ್ಪ ಭೂಮಿ ಜಾಸ್ತಿ ಇರೋರಿಗೆ ಸಿರಿಧಾನ್ಯ ಮಾಡ್ಕೊಳ್ಳೋದ್ರಲ್ಲಿ ಸೂಕ್ತ. ನೀ ನಮ್ಮ ಥರ 1 ಎಕರೆ ಇದೆ 2 ಎಕರೆ ಇದೆ 3 ಎಕರೆ ಒಳಪಟ್ಟು ಜಮೀನವರು ಸಿರಿಧಾನ್ಯಗಳಿಗೆ ಬಂದು ಸ್ವಲ್ಪ ಕಷ್ಟ ಆಗುತ್ತೆ, ಇದರಿಂದ ದುಡ್ಡು ಮಾಡಲಿಕ್ಕಾಗಲ್ಲ, ಅವ್ರ ಮನೆ ಊಟಕ್ಕೆ ಬೆಳ್ಕೊಬೋದು ಅಷ್ಟೇ. ಇನ್ನು ಅಂತರ್ ಬೆಳೆಯಾಗಿ ನೀವು ರಾಗಿ ಬೆಳೆಯ ಜೊತೆ ಇದನ್ನು ಸೇರಿಸಿ ಬೆಳೀತಾ ಬಂದಿದ್ದೀರಿ? ಹೌದು. ಹೇಳಿ, ಈ ಪ್ರಯೋಗದಲ್ಲಿ ಹೇಗೆ ನಿಮಗೆ ರಾಗಿಗಿಂತ ಜಾಸ್ತಿ ಇದರಲ್ಲೇ ದುಡ್ಡು ಸಿಗುತ್ತಾ ಹೇಗೆ? ಸರ್, ನನಗೆ ರಾಗಿಗಿಂತ ಜಾಸ್ತಿ ಇದರಲ್ಲಿ ದುಡ್ಡು ಸಿಗೋದಕ್ಕಿಂತ ನಾವು ಮನೆಯಲ್ಲಿ ಕೂಡು ಕುಟುಂಬ ಅಂದರೆ ಅವಿಭಕ್ತ ಕುಟುಂಬ, ಮನೆಯಲ್ಲಿ ನಾವು 14 ಜನ ಇದ್ದೀವಿ. ನಾವು 14 ಜನ ಇದ್ದೀವಿ ಅಂತಂದಾಗ ನಾವು 14 ಜನ ನಾವು ಸಿರಿಧಾನ್ಯನೇ ತಿನ್ನಬೇಕು ಅಂದರೆ ನಾವು ಕೊಂಡ್ಕೊಂಡು ತಿನ್ನಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವಾಗ ಅದನ್ನ ನಾವು ಒಂದು ಖುಷಿಯಾಗಿ ನಾವು ಸ್ವೀಕಾರ ಮಾಡ್ತೀವಿ, ನಾವು ಬೆಳೆದಿದ್ದೀವಿ, ನಾವು ತಿಂತಾ ಇದ್ದೀವಿ, ನಮಗೆ ಸಿಕ್ಕಿದೆ, ನಮ್ಮ ಸಿರಿಧಾನ್ಯ ನಮ್ಮನೆಯಲ್ಲೇ ಇದೆ, ನಾವು ಎಷ್ಟು ಬೇಕಾದ್ರೂ ನಾವು ಖರ್ಚು ಮಾಡ್ಕೋಬೋದು ಅನ್ನೋ ಒಂದು ಕುತೂಹಲ ಇದೆ ನಮಗೆ. 14 ಜನ ಇರೋದ್ರಿಂದ ಈಗ ಒಂದು ಮನೆಯಲ್ಲಿ 2-3 ಜನ ಇದ್ರೇ 1 ಕೆಜಿ ಅಕ್ಕಿ ತರಬೇಕು ಅಂದ್ರೆ 150-200 ರೂಪಾಯಿ ಕೊಡಬೇಕು ಅಂತಂದರೆ 500 ರೂಪಾಯಿ ಕೊಟ್ಟು ಸಿರಿಧಾನ್ಯ ಅಕ್ಕಿ ತಗೊಂಡು ತಿನ್ನೋಕ್ಕಾಗತ್ತಾ ಅನ್ನೋ ಈ ಟೈಮಲ್ಲಿ ನಾವು ಬೆಳೆದು ತಿಂತಾ ಇದ್ದೀವಿ ಅಂತಂದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದಿಲ್ಲ. ನಾನೇ ನಿಮ್ಮನ್ನು ಕೇಳಬೇಕು ಅಂತಿದ್ದೆ, ಇದು ತುಂಬ ದುಬಾರಿ. ಒಬ್ಬ ಗ್ರಾಹಕನಿಗೆ ಅವನಿಗೆ ಆಸೆ ಇದ್ರೂ ಇದನ್ನು ಬಳಕೆ ಮಾಡಬೇಕು, ಆರೋಗ್ಯದ ದೃಷ್ಟಿಯಿಂದ ಇದರಲ್ಲಿ ಇರುವಂತಹ ಉತ್ತಮ ಅಂಶಗಳ ದೃಷ್ಟಿಯಿಂದ ಆಹಾರದಲ್ಲಿ ಬಳಕೆ ಮಾಡಬೇಕು ಅಂದರೂ ಇದರ ಬೆಲೆ ಅವರಿಗೆ ಹಿಂದೇಟ್ ಹಾಕುವಂಗೆ ಮಾಡುತ್ತೆ. ಹೌದು ಸರ್, ಬೆಳೆಯೋ ನೀವು ಬೆಳೆಗಾರರಾಗಿರೋದ್ರಿಂದ ನಿಮ್ಗೆ ಆ ಒಂದು ಯೋಚನೆ ಇಲ್ಲ. ಇಲ್ಲ ಸರ್. ಹೌದು, ಇದು ಕಡಿಮೆ ಆಗೋದಕ್ಕೆ ಅವಕಾಶಗಳು ಇಲ್ವೇ ಇಲ್ವಾ? ಕಡಿಮೆ ಆಗ್ಲಿಕ್ಕೆ ಅವಕಾಶನೇ ಇಲ್ಲ ಸರ್. ಇದಕ್ಕೆ ಸಿರಿಧಾನ್ಯಗಳಲ್ಲಿ ಒಂದು ಎಕರೆಗೆ ಮಾಡಿದ್ರೇನೆ ಸಿಗೋದೊಂದು, ಮಾಮೂಲಿ ಭತ್ತ ಬೆಳೀತಾರೆ, ಭತ್ತ ಬೆಳೆದ್ರೆ ಒಂದು ಎಕರೆಗೆ 40 ಕ್ವಿಂಟಲ್ ವರೆಗೂ ಭತ್ತ ರೀಚ್ ಮಾಡ್ತಾರೆ. 40 ಕ್ವಿಂಟಲ್ ಭತ್ತ ರೀಚ್ ಮಾಡಿದ್ರೆ ಅವ್ರಿಗೆ 60% ಅಕ್ಕಿ ಸಿಗುತ್ತೆ. ಆದ್ರೆ ಇದ್ರಲ್ಲಿ ನಾವು ಸಿಗೋದ ಜಮೀನಲ್ಲಿ ಒಂದು ಎಕರೆಗೆ ಮಾಡಿದ್ರೆ ಈಯಷ್ಟು ಅಂದ್ರೆ 10 ಕ್ವಿಂಟಲ್ ಬೆಳಿಬಹುದು. ಈಗ ನಿಮಗೇನೋ ಈ ನವಿಲಿನ ಒಂದು ತೊಂದರೆ, ಒಂದ್ ವೇಳೆ ಆ ತರ ತೊಂದರೆಗಳು ಇಲ್ಲ ಅನ್ನೋ ಹಾಗಿದ್ರೆ, ತೊಂದರೆಗಳಿಲ್ಲ ಅನ್ನೋ ಹಾಗಿದ್ರೆ 10 ಕ್ವಿಂಟಲ್ ಬರುತ್ತೆ ಒಂದು ಎಕರೆ ಇಳುವರಿ. 10 ಕ್ವಿಂಟಲ್ ನಾವು ಅಕ್ಕಿ ಮಾಡ್ತೀವಿ ಅಂದ್ರೆ ಸಿಗೋದು 5 ಕ್ವಿಂಟಲ್. ಇನ್ನು ಆ 5 ಕ್ವಿಂಟಲ್ ಒಂದು ಎಕರೆಗೆ 5 ಕ್ವಿಂಟಲ್ ಇಳುವರಿ ಸಿಗುತ್ತೆ ಅಂತಂದ್ರೆ ಅಕ್ಕಿ ಯಾವ ರೇಟ್ಗೆ ಹೋಗ್ಬೋದು? ಅಲ್ಲಿಗೆ ಕೃಷಿಗೆ ಮಾಡುವಂಥ ಖರ್ಚು ಎಷ್ಟಿರುತ್ತೆ ಇದರಲ್ಲಿ? ಇದಕ್ಕೆ ಕೃಷಿಗೆ ಅಂತ ನಾವು ಕೊಟ್ಟಿಗೆ ಗೊಬ್ಬರ ಒಂದಿತ್ತು ಅಂದರೆ ಬೇರೆ ನಮ್ಗೆ ಇನ್ಯಾವುದು ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ, ನಾವೇ ಉಳುಮೆ ಮಾಡ್ಕೊಂಡು ನಾವು ಮಾಡ್ಕೋತೀವಿ ಅಂತಂದರೆ ಹಬ್ಬಬ್ಬ ಅಂದರೆ 1 ಎಕರೆಗೆ 1,000 ಖರ್ಚು ಮಾಡ್ಬೋದು. ವ್ಯವಸಾಯ ನಾವೇ ಸ್ವಂತ ಮಾಡ್ಕೊಳ್ಳೋದಾದರೆ, ನಾವು ಟ್ರ್ಯಾಕ್ಟರ್ ಅವಲಂಬಿತವಾಗಿ ನಾವು ಜಮೀನಲ್ಲಿ ಒಳ ಉಳಿಸ್ಕೋಬೇಕು ಮಾಡಬೇಕು ಮುಟ್ಬೇಕು ಅಂದಾದರೆ 1,000-5,000 ಖರ್ಚಾಗುತ್ತೆ 1 ಎಕರೆಗೆ. ಎಲ್ಲ ನಾವೇ ಮಾಡ್ಕೋತೀವಿ ಅನ್ನೋದಾದರೆ, ಏರಿದೆ ನಾವೇ ಒತ್ಕೊಂಡು ಎಲ್ಲ ನಾವೇ ಮಾಡ್ಕೋತೀವಿ ಅನ್ನೋದಾದರೆ ಇದಕ್ಕೇನು ಖರ್ಚೇನಿಲ್ಲ ಸರ್. ಬರೀ ಬಿತ್ತನೆ ಏನು ನಾವು ಪರ್ಚೇಸ್ ಮಾಡ್ತಾರೋ ಬೇರೆ ಜನ, ಅಷ್ಟು ಬಿಟ್ಟರೆ ಏನು ಖರ್ಚಿರಲ್ಲ. ಔಷಧಿ ಹೊಡಿಬೇಕು ಅನ್ನೋಂಥದ್ದೇನಿಲ್ಲ. ಇದಕ್ಕೆ ಬಿತ್ತನೆ ಬೀಜಕ್ಕೆ ಎಷ್ಟಿರುತ್ತೆ ಸಾಮಾನ್ಯವಾಗಿ ದರ? ಸರ್, ಬಿತ್ತನೆ ಬೀಜಕ್ಕೆ ನಮಗೆ ಕೊರಲೆ ಬಂದು 150 ರೂಪಾಯಿ ಇರುತ್ತೆ. ಇನ್ನು ಮಿಕ್ನಾದ ಬೀಜಗಳೆಲ್ಲ 60-70 ರೂಪಾಯಿ. 1 ಎಕರೆ ಪ್ರದೇಶಕ್ಕೆ ಎಷ್ಟು ಕೆಜಿ ಬೇಕಾಗುತ್ತೆ? 1 ಎಕರೆ ಪ್ರದೇಶಕ್ಕೆ 3-4 ಕೆಜಿ ಸಾಕು ಸರ್. ಇದು ನೀವೇನಾದ್ರು ಸಸಿ ಮಣಿ ಮಾಡ್ತೀರೋ ಅಥವಾ ನೀರು ಎರಚದಾ ಇದೆ? ಇಲ್ಲ ಸರ್, ನಾವು ರಾಗಿ ಸಾಲ್ ಬಿಡ್ತೀವಿ, ಆ ಥರ ಸಾಲ್ ಬಿಡ್ತೀವಿ. ಸಾಲ್ ಬಿಟ್ಟು ಬಿತ್ತನೆ ಮಾಡೋದು? ಸಾಲ್ ಬಿಟ್ಟು ಬಿತ್ತನೆ ಮಾಡ್ತೀವಿ. ಇನ್ನು ಏನೆಲ್ಲ ಇರುತ್ತೆ ಇನ್ನು ಈ ಸಸ್ಯ ಸಂರಕ್ಷಣೆ ಕ್ರಮಗಳು ಅದೆಲ್ಲ ಏನಾಗಿರುತ್ತಾ? ಸರ್, ಇದರಲ್ಲಿ ಸ್ವಲ್ಪ ಕಳೆಗಳು ಬರ್ತವೆ, ಕುಂಟೆ ಹೊಡಿತೀವಿ, ಕುಂಟೆ ಹೊಡೆದು ಸ್ವಲ್ಪ ಕಳೆ ತೆಗೆದ್ಬಿಟ್ರೆ ಮುಗೀತು. ನಮ್ಗೇನು ಅಷ್ಟೊಂದು ಖರ್ಚೇನಂತ ಏನಿಸಲ್ಲ, ಮನೆ ತುಂಬ ಜನ ಇದ್ದೀವಿ, ಎಲ್ಲ ನಾವೇ ಮಾಡ್ಕೋತೀವಿ, ಆಳುಗಳ ಅವಶ್ಯಕತೆ ಇಲ್ಲ ನಮಗೆ. ಎಲ್ಲರೂ ನಾವು ನಮ್ಮ ತಂಗಿ ಗಂಡಂದ್ರಿಬ್ರು ಮದುವೆ ಮಾಡಿ ಇಬ್ರು ಗಂಡಿಂದ್ರೆ ತೀರೋದ್ರು ಅವ್ರಿಗೆ, ಹಾಗಾಗಿ ಅವರು ನಮ್ಮ ಜೊತೆನೇ ಇದ್ದಾರೆ ಮನೇಲಿ, ಅವರು ಎಲ್ಲ ಬಂದು ಕೆಲಸ ಮಾಡಿಕೊಡ್ತಾರೆ. ಜೊತೆಗೆ ನಮಗೆ ಬೇರೆ ನಮ್ಮ ಕೈ ಖರ್ಚು ದುಡ್ಡಿಲ್ಲ ನಮಗೆ ಅಂತಂತ ಹೇಳೋವಂಥ ಟೈಮಲ್ಲಿ ನಾವು ವ್ಯವಸಾಯ ಒಂದನ್ನು ಕೂಡ ನಾವು ನಂಬ್ಕೊಂಡಿಲ್ಲ. ಯಾಕಂದ್ರೆ ನಮಗಿರೋದೆ ಕೃಷಿ ಭೂಮಿ 1.5 ಎಕರೆ ಅಷ್ಟೇ, 14 ಜನ ಇದ್ದೀವಿ ಅಂದ್ರೆ ಇವತ್ತು 2.5 ಎಕರೆಯಲ್ಲಿ ನಾವು ಸಂಪಾದನೆ ಮಾಡಿ ಪೂರ್ವಕವಾಗಿ ನೀವೊಂದು ಹಿಟ್ಟಿನ ಗಿರಣಿ ಮಾಡ್ಕೊಂಡ್ರಿ? ಒಂದು ಹಿಟ್ಟಿನ ಗಿರಣಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿನೂ ನಮ್ಮ ತಂಗಿ ಮತ್ತು ನಮ್ಮ ಮಿಸ್ಸಸ್ ಇಬ್ರು ಅದನ್ನು ನೋಡ್ಕೋತಾರೆ. ಮನೇಲಿ ಒಬ್ರಲ್ಲ ಒಬ್ರಿಲ್ಲ ಅಂದ್ರೂ ಯಾರು ನೋಡ್ಕೋತಾರೆ, ಅದರಿಂದ ಒಂದು ಸ್ವಲ್ಪ ಆದಾಯ ಆಗುತ್ತೆ. 14 ಜನ ಇರುವಂತಹ ಕುಟುಂಬ ಅಂತ 2-3 ಸಾರಿ ನೀವು ಹೇಳಿದ್ರಿ, ಅದ್ರ ಬಗ್ಗೆ ನಿಮಗೆ ಖುಷಿನೂ ಇದೆ? ಖುಷಿನೂ ಇದೆ ಸರ್. ಹೇಳಿ, ಈಗ ಈ ರೀತಿಯ ಒಂದು ಕುಟುಂಬ ವ್ಯವಸ್ಥೆ ಕೃಷಿಗೆ ಹೇಗೆ ಪೂರಕವಾಗಿರುತ್ತೆ? ಸರ್, ಇದರಲ್ಲಿ ಕುಟುಂಬ ವ್ಯವಸ್ಥೆನಲ್ಲಿ ಕೃಷಿ ಹೇಗೆ ಪೂರಕವಾಗಿರುತ್ತೆ ಅಂತ ಹೇಳಿದ್ರೆ, ನನಗೆ ಇರೋದು 2.5 ಎಕರೆ ಜಮೀನಿನಲ್ಲಿ, ನಾನೇನು ಮಾಡ್ತೀನಿ, ನನಗೆ ಕೆಲವ್ರಿಗೆ ಏನು ಬೇರೆ ಕೆಲಸಗಳಿಲ್ಲ ಅಂದಾಗ ನಾನು ವ್ಯವಸಾಯದಲ್ಲಿ ಇರ್ತೇನೆ. ನಂದು 90% ನಾನು ವ್ಯವಸಾಯನೇ. ನನಗೆ ಸ್ವಲ್ಪ ವ್ಯವಸಾಯದಲ್ಲಿ ಕಷ್ಟ ಆಯ್ತು, ಸ್ವಲ್ಪ ಪ್ರಾಬ್ಲಮ್ ಇದೆ, ನನಗೆ ದುಡ್ಡು ಕಾಸು ಬೇಕು ಅಂತಂದಾಗ ನಾನು ಒಂದು ವೆಲ್ಡಿಂಗ್ ಕೆಲಸ ಬೇರೆ ಮಾಡ್ತೇನೆ. ಅದರಲ್ಲಿ ಕೆಲವೊಂದು ಸ್ವಲ್ಪ ಎಣ್ಣೆ ಗಾಣಗಳ ಕೆಲಸಗಳನ್ನ ಮಾಡ್ಕೊಡ್ತೇನೆ. ಅದರಲ್ಲೂ ನಾನು ರೈತರ ಕೆಲಸನೇ ಜಾಸ್ತಿ ನೋಡೋದು. ಕೃಷಿ ಆಧಾರಿತ ಉದ್ಯಮಗಳು ಒಂದು ಗಾಣದ ಕೆಲಸಗಳು ಮಾಡ್ಕೊಟ್ಟಿದ್ದೀವಿ, ಶೆಡ್ಗಳು ಮತ್ತು ರೇಷ್ಮೆ ಮರಿ ಮನೆ ಶೆಡ್ಗಳನ್ನ ಮಾಡಿಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಕೃಷಿ ಕೆಲಸಗಳನ್ನು ಮಾಡೋವಂಥವ್ರು ಎಷ್ಟು ಜನ ಸದಸ್ಯರಿದ್ದಾರೆ? ನಾವು 14 ಜನ ಇದ್ದೀವಿ ಮನೇಲಿ. ನನ್ನ ತಂಗಿ 4 ಮಕ್ಕಳು ಬಿಟ್ಟರೆ ಇನ್ನು 10 ಜನ ನಾವು ಕೃಷಿ ಮಾಡೋರೆ. ಹಸು ಸಾಕಿದ್ದೀರಿ? ಹೌದು ಸರ್. ಅದು ಎಷ್ಟಾಗುತ್ತೆ ಹಾಲಿನ ಉತ್ಪಾದನೆ? ಸರ್, ಇವಾಗ ನಮಗೆ 3 ಹಸುಗಳಿದೆ. ಎಲ್ಲ ಸ್ವಲ್ಪ 6 ತಿಂಗಳ ತೆನೆ ಹಸುಗಳು, 4 ತಿಂಗಳು 6 ತಿಂಗಳು ತೆನೆ ಹಸುಗಳು. ಇವಾಗ ಬೆಳಗ್ಗೆ 1 5 ಲೀಟರ್, ಸಂಜೆ 1 5 ಲೀಟರ್ ಹಾಲಾಕ್ತೀವಿ. ಎಲ್ಲ ತೆನೆ ಹಸುಗಳಿದೆ, 1-3 ಕರುಗಳಿದೆ. ಅದರದೇ ನಮಗೆ ಗೊಬ್ಬರ ಎಲ್ಲ ಜಮೀನಿಗೆಲ್ಲ ಸಾಕಾಗಷ್ಟು ಗೊಬ್ಬರ ಆಗುತ್ತೆ. ಗೊಬ್ಬರ ಏನು ಕೊಂಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಒಂದು ನಮಗೆ 1 ವರ್ಷದಲ್ಲಿ 4-5 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ. ಅದರಿಂದ ಏನಂತದ್ದೇ ನಮಗೇನು ತೊಂದರೆ ಇಲ್ಲ. ಮನೆಗೆ ಹಾಲಾಗುತ್ತೆ. ಹಸು ಕರು ಹಾಕಿದ್ಮೇಲೆ ಒಂದು ದಿನದಲ್ಲಿ 20 ಲೀಟರ್ ಹಾಲಾಗ್ತೀವಿ. ಬೆಳಿಗ್ಗೆ ಒಂದು ಟೈಮ್ಗೆ 10 ಲೀಟರ್ 20 ಲೀಟರ್ ಹಾಲಾಗ್ತೀವಿ. ಆರೋಗ್ಯ ರಕ್ಷಣೆಗೆ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತಾಗಿ ಸಾಕಷ್ಟು ಜಾಗೃತಿ ಮೂಡ್ತಾ ಇದೆ. ಹಾಗಾಗಿ 2022ನೇ ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಹೌದು ಸರ್. ಹೇಳಿ, ನಿಮ್ಮ ಕುಟುಂಬದಲ್ಲಿ ಹೇಗೆ ಆರೋಗ್ಯವನ್ನು ಕಾಪಾಡೋದಕ್ಕೆ, ಕುಟುಂಬದ ಸದಸ್ಯರ ಎಲ್ಲರ ಆರೋಗ್ಯ ಕಾಪಾಡುವಲ್ಲಿ ಸಿರಿಧಾನ್ಯಗಳ ಬಳಕೆ ಹೇಗೆ ನೆರವಾಗಿದೆ, ನಿಮ್ಮ ಅನುಭವಕ್ಕೆ ಏನು ಬಂದಿದೆ? ಸರ್, ಇವಾಗ ಒಂದು 4 ವರ್ಷದಿಂದ ಹಿಂದೆ ಹೋಲಿಸ್ಕೊಂಡ್ರೆ ನಮ್ಮ ತಾಯಿಗೇನೆ ಶುಗರ್ ಇತ್ತು. ನಮ್ಗೆ ನಮ್ಮ ಅಮ್ಮಂಗೆ ಶುಗರ್ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಅವ್ರಿಗೊಂದು ಸಾರಿ ಹುಷಾರು ತಪ್ಪಿದ್ರು ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಇವರು ಶುಗರ್ ಇದೆ ಅಂತ ಹೇಳಿದರು. ಆವಾಗಿಂದ ನಾವು ನಮಗೆ ಬಾಲಣ್ಣವ್ರ ಪರಿಚಯ ಆದಮೇಲೆ ಇದನ್ನೆಲ್ಲ ಕುಡಿಸಿ ನೀವು ತುಂಬ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ಮೇಲೆ, ಶುಗರ್ ಇದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ಮೇಲೆ ನಾವು ನಮ್ಮ ಮನೆಯವರೆಲ್ಲ ಯೂಸ್ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಅಮ್ಮಂಗೆ ಶುಗರ್ ನಾರ್ಮಲ್ ಬಂದಿದೆ. ಈಗ ಮೊನ್ನೆ ಅವರೆಕಾಯಿ ಕುಯ್ಯಕ್ಕೆ ಅಂತ ಜಮೀನಿಗೆ ಹೋಗಿ ಹಾವು ಕಚ್ಚಿಬಿಡಿತು. ಅವ್ರ ಸ್ವಲ್ಪ ಕಣ್ಣು ದೃಷ್ಟಿ ಕಡಿಮೆ, ಮನೇಲಿ ಕೂರಲ್ಲ. ಎಷ್ಟು ವಯಸ್ಸು ಅವ್ರಿಗಾಗಿದೆ? ಒಂದು 67 ವರ್ಷ ವಯಸ್ಸಾಗಿದೆ. ಮನೇಲಿ ಕುಂತ್ಕೊಳ್ಳಲ್ಲ, ನಾನು ಜಮೀನ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ, ನನ್ನ ಕೈಲಾಗಿದ್ದ ಕೆಲಸ ಮಾಡ್ತೀನಿ, ನಾನು ಮಾಡಬೇಕು, ನಾನು ಕೂರಕ್ಕಾಗಲ್ಲ ಅಂತಾರೆ. ಹಾವು ಕಚ್ಚಿಬಿಡಿತು. ಆಮೇಲೆ ನನ್ನ ತಮ್ಮನ ಕರೆದಿದ್ದಾರೆ ಅವರು, ಈ ಥರ ನನಗೇನೋ ಒಂದು ಕಡ್ಜಿನ ಥರ ಕಚ್ಚಿಬಿಟ್ಟಿದೆ ಕಣ ಅಂತ. ಅವಾಗ ನನ್ನ ತಮ್ಮ ನೋಡೋಕೆ ಹೋದೆ, ಎದುರುಗಡೆಯಿಂದ ಹಾವು ಬರ್ತಿದೆ. ಅವಾಗ ಇವ್ರಿಗೆ ಹಾವೇ ಕಚ್ಚಿರೋದು ಅಂತ ಹೇಳಿ ಅವನು ಒಂದು ದಾರ ತೆಗೆದು ಕಾಲು ಕಟ್ಟಿ, ಒಂದು ಹಾಫ್ ಆನ್ ಅವರಲ್ಲಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಇವರೆಲ್ಲ ಸೇರ್ಕೊಂಡಿದ್ದಾನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ಮಾಡಿದ್ರು. ಚೆನ್ನಾಗಾಗಿದ್ದಾರೆ ಈಗ, ಏನು ತೊಂದರೆ ಇಲ್ಲ. ಈಗಲೂ ಅವರು ಮಾಮೂಲಿ ಹೆಂಗೆ ಕೆಲಸ ಮಾಡ್ತಾ ನಾರ್ಮಲ್ ಆಗಿದ್ದಾರೆ, ಮಾಮೂಲಿ ಕೆಲಸ ಮಾಡ್ತಾನೆ ಇದ್ದಾರೆ, ಚೆನ್ನಾಗಿದ್ದಾರೆ. ಇವಾಗ ಆ ಸಿರಿಧಾನ್ಯದಿಂದ ನಮ್ಮ ಅಮ್ಮನಿಗೆ ಬಂದಿರೋ ಶುಗರ್ ಕಂಟ್ರೋಲ್ ಆಗಿದೆ. ಸಿರಿಧಾನ್ಯವನ್ನು ಏನೆಲ್ಲ ಆಹಾರ ಪದಾರ್ಥಗಳಲ್ಲಿ ನಿಮ್ಮ ಮನೆಯಲ್ಲಿ ಬಳಕೆ ಮಾಡ್ತೀರಿ ಸರ್? ನಮ್ಮ ಮನೆಯಲ್ಲಿ ಪ್ರತಿ ದಿನ ಬೆಳಿಗ್ಗೆ ಎದ್ದು ಎಲ್ಲ ಟೀ ಕುಡಿದಾರೆ. ಟೀ ಕಾಫಿ ಕುಡಿದ್ರೆ ನಮ್ಮ ಮನೆಯಲ್ಲ ನಾವು ಮಾಡೋದು ಗಂಜಿ ಮಾಡ್ತೀವಿ. ಒಂದೊಂದು ದಿನಕ್ಕೆ ಒಂದೊಂದು ಧಾನ್ಯದ ಹಿಟ್ಟು ಮಾಡಿ ಇಟ್ಕೊಂಡಿರ್ತೀವಿ ಮನೆಯಲ್ಲೇ, ಗಂಜಿ ಮಾಡಿ ಗಂಜಿ ಕುಡಿತೀವಿ. ಪ್ರತಿಯೊಬ್ಬರು ಕುಡಿತೀವಿ ಎಲ್ಲರನ್ನು. ಮತ್ತು ಅದರಿಂದ ದೋಸೆ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ಬಾತ್ ಮಾಡ್ಬೋದು. ನಾವು ಮಾಮೂಲಿ ಏನೇ ಅಕ್ಕಿ ರೈಸಿಂದ ನಾವು ಏನು ಮಾಡ್ತೀವೋ ಪ್ರತಿಯೊಂದನ್ನು ಮಾಡಿ ಊಟ ಮಾಡ್ಬೋದು. ಹಾಗಾಗಿ ಆರೋಗ್ಯ ಎಲ್ಲರದು ತುಂಬ ಚೆನ್ನಾಗಿದೆ. ಎಲ್ಲರದು ಆರೋಗ್ಯ ಚೆನ್ನಾಗಿದೆ ಸರ್. ನಿಮ್ಮ ತಾಯಿಯವರು ಸಹ ಚೆನ್ನಾಗಿದೆ, ಅವ್ರಿಗಿದ್ದಂಥ ತೊಂದರೆಯಿಂದ ಪಾರಾಗಿದ್ದಾರೆ. ಪಾರಾಗಿದ್ದಾರೆ ಸರ್. ಇನ್ನು ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಇಲ್ಲಿ ಉಳಿದಂತಹ ಈ ಹುಲ್ಲು ಇದು ಸಹ ನಿಮ್ಮ ರಾಸುಗಳಿಗೆ ಮೇವಾಗುತ್ತೆ. ಏನು ತೊಂದರೆ, ಅವುಗಳು ತುಂಬ ಇಷ್ಟಪಟ್ಟು ಇದನ್ನು ತಿಂತವೆ. ಅಂದರೆ ಮಳೆಯಲ್ಲಿ ನೆನೆದಂಗೆ ನಾವು ಅದನ್ನು ಶೇಖರಣೆ ಮಾಡಿ ಇಟ್ಕೋಬೇಕು. ಮಳೆಯಲ್ಲಿ ನೆನೆಸ್ಬಿಟ್ರೆ ಅದು ತಿನ್ನಲ್ಲ, ಮಳೆಯಲ್ಲಿ ನೆನೆದಂಗೆ ಅದನ್ನು ಶೇಖರಣೆ ಮಾಡಿ ಇಟ್ಕೋಬೇಕು. ನಾವು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಂಡಿದ್ವಿ. ಅಷ್ಟೇ ರುಚಿಯಾಗಿರುತ್ತೆ, ಇದನ್ನು ತಿಂತವೆ, ತುಂಬ ಚೆನ್ನಾಗಿರುತ್ತೆ, ತಿಂತವೆ. ಈ ನವಿಲಿನ ಒಂದು ತೊಂದರೆಯಿಂದ ತಪ್ಪಿಸ್ಕೊಳ್ಳೋಕೆ ನೀವೇನು ಪರಿಹಾರ ಕಂಡುಕೊಂಡಿಲ್ಲ, ಏನು ಪ್ರಯತ್ನ ಮಾಡಲಿಲ್ವಾ? ಈಗ ಕಂಡುಕೊಂಡು ತುಂಬಾ ಜಾಸ್ತಿ ಇದೆ ಸರ್ ನಮ್ಮಲ್ಲಿ ನವಿಲು. ಹೋಗ್ತೀವಿ, ಹೋಗೋ ಹಟ್ಟದಾಗ ಹೋಗ್ತವೆ, ತಿರುಗಿ ಮತ್ತೆ ಬರ್ತವೆ. ಇನ್ನೆಲ್ಲೂ ಬೇರೆ ಕಡೆ ಹೋಗಿ ಏನೋ ತಿನ್ನಕ್ಕೆ ಸಿಗಲ್ಲ, ಅಂತ ಟೈಮಲ್ಲಿ ಬಂದು ತಿನ್ಕೊಂಡು ಹೋಗ್ತೀವಿ. ಸಿರಿಧಾನ್ಯಗಳು ಅವುಗಳಿಗೆ ತುಂಬ ರುಚಿ ಅಂತ ಅನಿಸುತ್ತೆ. ಹೌದು ಸರ್, ಬೇರೆ ಸಿರಿಧಾನ್ಯಗಳು ಬೇರೆ ಧಾನ್ಯಗಳು ಹೋಲಿಸ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಹಾಲು ಬಂದ ಟೈಮಲ್ಲಿ ಒಳ್ಳೆ ತುಂಬ ಸ್ವೀಟ್ ಇರುತ್ತೆ, ಆ ಹಾಲು ಬಂದ ಟೈಮಲ್ಲೇ ತೆನೆ ಕಟ್ ಮಾಡಿಬಿಡ್ತವೆ, ಅದು ನಷ್ಟ ಆಗುತ್ತೆ. ನಷ್ಟ ಆಗುತ್ತೆ. ಇನ್ನು ವರ್ಷದಲ್ಲಿ 2-3 ಬೆಳೆ ಬೆಳೆಯುವಂತಹ ಅವಕಾಶಗಳಿದೆ ಅಂತ ಹೇಳಿದ್ರಿ. ನೀವು ಗರಿಷ್ಠ ಎಷ್ಟು ಬೆಳೆ ಸಿರಿಧಾನ್ಯಗಳನ್ನೇ ಬೆಳೆದಿದ್ರಿ? ನಾವು ವರ್ಷದಲ್ಲಿ ಒಂದೇ ಬೆಳೆ ಸರ್ ಬೆಳ್ಕೊಳ್ಳೋದು. ಫಸ್ಟ್ ಟೈಮ್ ನಾವು ಮುಂಗಾರಿನ ಟೈಮಲ್ಲಿ ಹಾಕಿದಾಗ ಮಳೆ ಸಿಗಾಕೊಳ್ಳುತ್ತೆ ಅಂತ ಕಟಾವು ಮಾಡೋದು ಕಷ್ಟ ಅಂದ್ಬಿಟ್ಟು ಹಾಕಲ್ಲ. ಫಸ್ಟ್ ಟೈಮ್ ನಾವು ಅಲಸಂದೆ, ಅವರೆ, ಈ ಥರ ಒಳಗಡೆ ಹೆಸರು, ಉದ್ದು, ಈ ಥರ ಬೆಳ್ಕೊಂಡ್ಬಿಡ್ತೀವಿ. ಆಮೇಲೆ ಎರಡನೇ ಬೆಳೆಗೆ ನಾವು ರಾಗಿ ಜೊತೆ ಮಾಡ್ಕೋತೀವಿ. ಈ ಅಲಸಂದೆ, ಹುರುಳಿ, ಹೆಸರು ಇವೆಲ್ಲ ಬೆಳಿತಿರಲ್ಲ ನೀವು, ಅದಕ್ಕೆಲ್ಲ ಹೇಗೆ ಅದನ್ನು ಮಾರಾಟ ಮಾಡ್ತಿರೋ ಅಥವಾ ಬರೀ ಮನೆ ಬಳಕೆಗೆ? ಬರೀ ಮನೆ ಬಳಕೆಗೆ ಅಷ್ಟೇ ಸರ್, ಯಾಕಂದ್ರೆ ನಮ್ಗಿರೋದೆ ಜಮೀನು ಕಡಿಮೆ, ಮನೆ ಬಳಕೆಗೆ ನಮ್ಗೇನು ಬೇಕೆಲ್ಲ ಬೆಳ್ಕೋತೀವಿ. ಅಂದರೆ ನಿಮ್ಮ ಮನೆ ಬಳಕೆಗೆ ಬೇಕಾದಂತಹ ಧಾನ್ಯಗಳು ಅದರಲ್ಲೂ ಸಿರಿಧಾನ್ಯವನ್ನು ನೀವು ಭಾಳ ಸಂತೋಷದಿಂದ ಮಾಡ್ತಿದ್ದೀರಿ, ಜೊತೆಗೆ ಬೇಕಾದಂಥ ಬೇಳೆಕಾಳುಗಳು ಇದೆ, 40 ತೆಂಗಿನ ಮರಗಳಿದೆ ಅಂತ ಹೇಳಿದ್ರಿ. ತೆಂಗಿನ ಸಸಿಗಳು ಇವಾಗ 1 ವರ್ಷ ಆಗಿದೆ ಹಾಕಿ, ಎಲ್ಲ ಸಸಿಗಳು ನೀರು ಬಂತು ಬೋರಳಿ ಅಂತ ಹಾಕಿದ್ವಿ, ಇವಾಗ ಅದು ನೀರು ಡ್ರಾಪ್ ಆಗ್ಬಿಟ್ಟಿದೆ. ಆ ಪ್ರದೇಶದಲ್ಲ ಅದೇ ಸಮಸ್ಯೆ ಇದೆಯಾ? ಸುಮಾರು ಜನಕ್ಕೆ ತುಂಬ ಸಮಸ್ಯೆ ಇದೆ ಸರ್ ನೀರನ್ನು ನಮ್ಮಲ್ಲಿ. ಅಂದರೆ ಈಗ ನೀರಿನ ಒಂದು ದೃಷ್ಟಿಯಿಂದ ಸಿರಿಧಾನ್ಯಗಳು ನಿಮಗೆ ಒಂದು ರೀತಿ ವರ ಅಂತಾನೆ ಹೇಳ್ಬೋದು. ಹೌದು ಸರ್, ಹೌದು. ಆ ದೃಷ್ಟಿಯಿಂದ ನೀವು ನಿರಂತರವಾಗಿ ಬೆಳೀತಾ ಹೋಗ್ತಾ ಇದ್ದೀವಿ. ಬೆಳೀತಾ ಇದ್ದೀವಿ. 2022 ವರ್ಷಾಚರಣೆಯ ಘೋಷಣೆ ಆಗಿದೆ, ಏನು ಅನ್ಸುತ್ತೆ ವೀರಾಜಪ್ಪ? ಏನು ಬಯಸ್ತೀರಿ? ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಿರ್ತಾರೆ, ಸಿರಿಧಾನ್ಯವನ್ನ ಎಲ್ಲರೂ ಬೆಳಿಬೇಕು ಅಂತ ಹೇಳ್ತಿರೋ? ಇಲ್ಲ ಸರ್, ಎಲ್ಲರೂ ಮಾರಾಟಕ್ಕೆ ಅವ್ರಿಗೆ ನಷ್ಟ ಆಗುತ್ತೆ ಅನ್ನೋದಾದ್ರೂ ಅವ್ರ ಮನೆಗೆ ಊಟಕ್ಕಾದ್ರೂ ಅವ್ರು ಬೆಳ್ಕೊಂಡು ಊಟ ಮಾಡೋದು ಬೆಸ್ಟ್ ಅನಿಸುತ್ತೆ ಸರ್. ಯಾಕಂದ್ರೆ ಇವತ್ತು ನಮಗೆ ಎಷ್ಟು ದುಡ್ಡು ಕೊಟ್ಟು ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ, ದುಡ್ಡು ಖರ್ಚು ಮಾಡ್ಬೋದು, ಖರ್ಚು ಮಾಡ್ತೀವಿ, ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ ಇವತ್ತು. ಹಾಗಾಗಿ ನಾವು ಬೆಳೆದು ಮಾರಾಟ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮಗೆ ಊಟಕ್ಕಾದ್ರೂ ನಾವು ಬೆಳೆದು ನಾವು ಊಟ ಮಾಡ್ತೀವಿ ಅನ್ನೋದಾದರೆ ತುಂಬ ಅನುಕೂಲ ಆಗುತ್ತೆ, ಖುಷಿ ಪಡ್ತೀವಿ. ನೀವು ಮಾತಾಡ್ತಾ ಹೇಳಿದ್ರೆ ಈಗ ನಿಮ್ಮ ತಂದೆಯವರಿಗೆ ಆ ಕಾಲದಲ್ಲೇ ಎಲ್ಲಿ ಭತ್ತ ಬೆಳೆಯೋಕ್ಕಾಗಲ್ಲ, ರಾಗಿ ಬೆಳೆಯೋಕ್ಕಾಗಲ್ಲ, ಆ ಒಂದು ಭಾಗದಲ್ಲೂ ನವಣೆ ಚೆನ್ನಾಗಿ ಬೆಳಿಬಹುದು ಅಂತ ಮನದಟ್ಟಾಗಿತ್ತು. ಹೌದು, ಅಂದ್ರೆ ಹಿಂದೆ ಎಲ್ಲ ಬೆಳೀತಾ ಇದ್ರು ಆ ಪ್ರದೇಶಗಳಲ್ಲಿ? ಬೆಳೀತಾ ಇದ್ರು ಸರ್. ನಿಮಗೆ ಜ್ಞಾಪಕ ಇರೋಂಗೆ? ನಮ್ಗೆ ಜ್ಞಾಪಕ ಇರೋಂಗೂ ನವಣೆ ಎಲ್ಲ ಎಲ್ಲರೂ ನವಣೆ ಬೆಳೀತಾ ಇದ್ರು. ಅದ್ರ ಒಳಗಡೆ ನವಣೆ ಒಳಗಡೆ ಮತ್ತೆ ರಾಗಿ ಒಳಗಡೆ ಸಾಮೆ ಹುಲ್ಲು ಬೆಳೆದ್ರೆ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ, ಹಸುಗಳ ಕೂದ್ ಮೀಸ್ಬಿಡ್ತಾ ಇದ್ರು ಅವಾಗ. ಅದನ್ನು ಊಟಕ್ಕೆ ಉಪಯೋಗಿಸ್ತೀವಿ ಅನ್ನೋದು ಗಮನಕ್ಕೆ ಬರ್ತಿರಲಿಲ್ಲ. ಅದನ್ನು ನಾವು ಕಣ್ಣಾರೆ ನೋಡಿದ್ವಿ. ಅವತ್ತು ಕೂದು ಹಸುಗಳಿಗೆ ಮೇಯಿಸ್ತಿದ್ದನ್ನು ಇವತ್ತು ಅನಿಸುತ್ತೆ ಅದು ಹಿಂದೆ ನಾವು ಹಸುಗಳಿಗೆ ಏನು ಕೂದು ಮೇಯಿಸ್ತಾ ಇದ್ವು ಅದು ಸಿರಿಧಾನ್ಯದಲ್ಲಿ ಇದು ಒಂದು ಅಂತ. ಇಲ್ಲಿ ಹೆಚ್ಚು ಬಹಳ ದುಬಾರಿ ಅನ್ನೋದು ಯಾವುದು? ಈ ನವಣೆ, ಹಾರ್ಕ, ಉಗುದ್ಲು, ಕೊರಲೆ ಸರ್. ಕೊರಲೆ ಕೊರಲೆ ಕೊರಲೆ ಅನ್ನೋದು ದುಬಾರಿ ಆಗುತ್ತೆ. ಆದರೆ ಕೊರಲೆ ನಿಮಗೆ ಗರಿಷ್ಠ ಉತ್ಪಾದನೆನೂ ಸಿಗುತ್ತೆ? ಸಿಗುತ್ತೆ ಸರ್. ಯಾಕಷ್ಟು ಮತ್ತೆ ಜಾಸ್ತಿ ಅದಕ್ಕೆ? ಅದು ನಾರಿನಂಶ ಜಾಸ್ತಿ ಇದೆ ಅದರಲ್ಲಿ. ಈ ಕೆಲವೊಂದು ಸಿರಿಧಾನ್ಯಗಳಲ್ಲಿ 4% 5% ನಾರಿನಂಶ ಇದ್ರೆ ಕೊರಲೆನಲ್ಲಿ 10-12% ನಾರಿನಂಶ ಇದೆ. ಹಂಗಾಗಿ ಕೊರಲೆಗನ್ನು ಡಿಮ್ಯಾಂಡ್ ಆಗುತ್ತೆ. ಇನ್ನು ವೀರಜಪ್ಪ ಅವರೇ, ನಿಮಗೆ ಇದೆಲ್ಲ ಇಷ್ಟೆಲ್ಲ ತಿಳುವಳಿಕೆ ಇತ್ತು, ಬೆಳೆ ಬೆಳೀತಾ ಇದ್ದೀರಿ, ಬೇಕಾದಂತಹ ಒಂದು ಹಿಟ್ಟಿನ ಗಿರಣಿ ನಿಮ್ಮ ಹತ್ರನೇ ಇದೆ, ಇದನ್ನು ಮೌಲ್ಯವರ್ಧನೆ ಮಾಡಿ ಉತ್ಪನ್ನಗಳನ್ನು ಮಾರಾಟ ಮಾಡುವಲ್ಲಿ ಆ ಥರದ್ದು ಏನಾದರೂ ಪ್ರಯತ್ನಗಳು ಮಾಡಿದ್ರೆ ನೀವು ಹೇಗೆ? ಸರಿಲ್ಲ, ಆ ಥರದ್ದೆಲ್ಲ ಏನು ಪ್ರಯತ್ನ ಮಾಡಿಲ್ಲ. ಯಾರು ಬೇಕು ಅಂತ ನಮ್ಮ ಮನೆಗೆ ಬರ್ತಾರೋ ಅವ್ರಿಗೆ ನಾವು ವಾಪಸ್ ಕಳಿಸಿಲ್ಲ. ನಮ್ಮ ಮನೆ ಹತ್ರ ಬಂದು ನಮಗೆ ಸಿರಿಧಾನ್ಯಗಳು ನಿಮ್ಮ ಹತ್ರ ಏನು ಸಿಗುತ್ತೆ ಅದನ್ನು ನಮಗೆ ಕೊಡಿ ಅಂತ ಕೇಳಿದವ್ರಿಗೆ ಎಲ್ಲರಿಗೂ ಮಾಡಿಕೊಟ್ಟಿದ್ವಿ. ಇವಾಗಲೂ ಬಂದು ತೊಗೊಂಡೋಗ್ತಾರೆ, ಕೊಡ್ತೀವಿ. ನಮ್ಮ ಹತ್ರ ಏನು ಸಿಗುತ್ತೋ ಸಿಗೋಂಥ ಪದಾರ್ಥನ ನಾವು ಕೊಟ್ಟೆ ಕೊಡ್ತೀವಿ. ಆದರೆ ನಾನು ಅದನ್ನು ದುಪ್ಪಟ್ಟವಾಗಿ ನಾನು ಹೊರಗಡೆಯಿಂದ ತರಿಸಿ ನಾನು ಇದನ್ನೇ ಒಂದು ಉದ್ಯಮ ಅಂತ ನಾನು ಏನು ಮಾಡಿಕೊಂಡಿಲ್ಲ. ನನ್ನ ಕೈಲಿ ಏನು ಬೆಳೆದು ನಮ್ಮ ಮನೆಗಾಗಿ ನಮಗೇನು ಉಳಿತದೋ ಉಳಿದೆಲ್ಲ ಕೊಡ್ತಾ ಇರ್ತೀವಿ. ಬೆಳಿತೀರಿ, ಸಂತೃಪ್ತಿಯಿಂದ ಅದನ್ನು ಬಳಕೆ ಮಾಡ್ತೀರಿ, ಆರೋಗ್ಯವನ್ನು ಸಹ ಕಾಪಾಡಿಕೊಂಡಿದ್ದೀರಿ, ಸಂತೃಪ್ತಿ ನಿಮಗಿದೆ. ಅದರ ಉಳಿಕೆ ತ್ಯಾಜ್ಯಗಳು ಇವೆಲ್ಲ ಒಂದು ಮೇವಾಗೂ ಸಹ ನೀವು ಬಳಕೆ ಮಾಡ್ತಾ ಇದ್ದೀರಿ. ಹೌದು ಸರ್. ಹಂಗಾಗಿ ಅದರಲ್ಲಿ ಪೂರ್ತಿ ನಷ್ಟ ಅನ್ನೋದು ಏನೂ ಇಲ್ಲ? ಇಲ್ಲ ಸರ್, ನಷ್ಟ ಅನ್ನೋದೇನಿಲ್ಲ. ಅದರಿಂದ ನಮಗೆ ಲಾಭ ಅನ್ನೋದಂಥದ್ದು ಏನಿಲ್ಲ, ನಷ್ಟ ಅಂತ ಅನ್ನೋದಂತೂ ಏನಿಲ್ಲ. ಒಂದು ಭಾಗವನ್ನು ಬಿತ್ತನೆಗೆ ಅಂತ ನೀವು ಬಿತ್ತನೆಗೆ ಅಂತ ಇಟ್ಕೊಂಡಿರ್ತೀವಿ. ಈ ಕೆಲವರಿಗೆ ಮನೆಯಲ್ಲಿ ಹುಷಾರಿರಲ್ಲ, ನನಗೆ ಸಿರಿಧಾನ್ಯ ಹಿಟ್ಟು ಬೇಕು ಕೊಡ್ತೀರಾ ಅಂತ ಕೇಳ್ತಾರೆ, ತೊಗೊಂಡೋಗಿ ಅಂತ ಕೊಡ್ತೀವಿ. ಅದಕ್ಕಿಂತ ಪುಣ್ಯ ಏನೇನಿದೆ? ಈ ಅಂಶಗಳನ್ನು ನಿಮ್ಮ ಗಮನಕ್ಕೆ ಬಂದಮೇಲೆ ನೀವು ನಿರಂತರವಾಗಿ ಬೆಳೀತಾ ಇದೆ ಸರ್. ಒಳ್ಳೇದು ವೀರಾಜಪ್ಪ ಅವರು, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇಷ್ಟೆಲ್ಲ ಆದ್ರೂ ನಮ್ಮ ರೈತ ಬಾಂಧವರ ಮನಸ್ಸಿನಲ್ಲಿ ಇರುತ್ತೆ, ನಾವು ವೀರಾಜಪ್ಪ ಅವರ ಹತ್ರ ಒಂದೆರಡು ಮಾತಾಡಿದರೆ ಚೆನ್ನಾಗಿರೋದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ. ಸರಿ ಸರ್, ಆಯ್ತು ಹೇಳ್ತೇನೆ. 73-38-31-46 73-38-31-46 73-38-31-46 ವೀರಾಜಪ್ಪ ಅವರೇ, ಈ ಒಂದು ಸಿರಿಧಾನ್ಯಗಳ ಕೃಷಿಯ ಎಲ್ಲ ಸಾಧ್ಯತೆಗಳ ಬಗ್ಗೆನೂ ನೀವು ಮಾತಾಡಿದ್ದೀರಿ. ಹೌದು ಸರ್. ಅದರ ಒಂದು ಬಿತ್ತನೆಗೆ ಲಭ್ಯ ಇರುವಂತಹ ತಳಿಗಳ ಬಗ್ಗೆ ಆಗ್ಬೋದು, ಆ ಒಂದು ಬೆಳೆಗಳ ಬಗ್ಗೆ ಆಗ್ಬೋದು, ಅದರ ಪ್ರಕಾರಗಳಾಗ್ಬೋದು, ಅದಕ್ಕೆ ಬೀಳುವಂತಹ ಇಲ್ಲಿ ಕೀಟ ಅಂತ ಹೇಳೋಕ್ಕಾಗಲ್ಲ, ಈ ಪಕ್ಷಿಗಳ ಒಂದು ಹಾವಳಿ ಯಾವ ಥರ ಇರುತ್ತೆ, ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಅದ್ರ ಬಗ್ಗೆ ಹೇಳಿದ್ದೀರಿ. ಇನ್ನು ಅದರ ಮೌಲ್ಯವರ್ಧನೆಗೆ ಬಂದಾಗ ಅದರ ಪ್ರೋಸೆಸಿಂಗ್ನಲ್ಲಿ ಇರುವಂತಹ ಸವಾಲುಗಳೇನಿದೆ ಅದ್ರ ಬಗ್ಗೆನೂ ಹೇಳಿದಿರಿ. ಇಷ್ಟೆಲ್ಲ ಇದ್ದರೂ ಸಹ ಪೋಷಕಾಂಶಗಳ ದೃಷ್ಟಿಯಿಂದ, ಜೊತೆಗೆ ಒಳ್ಳೆಯ ಮಾರುಕಟ್ಟೆ, ಅದಕ್ಕೆ ಒಂದು ಸಂಸ್ಕರಿತ ಉತ್ಪನ್ನವಾಗಿ ಅದಕ್ಕಿರುವಂತಹ ಒಳ್ಳೆಯ ಮಾರುಕಟ್ಟೆ ದೃಷ್ಟಿಯಿಂದ ಬೆಳಿಬೋದು ಅಂತ ಅನಿಸುತ್ತೆ. ಹೌದು ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಯಾರಿಗೆ ಒಂದು ಬೆಳೆ ಕ್ಷೇತ್ರದಲ್ಲಿ ಇದನ್ನು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಅವ್ರು ನಿರಂತರವಾಗಿ ಬೆಳೆದ್ರೆ ಒಂದು ಉಳಿಯುತ್ತೆ. ಹೌದು ಸರ್. ಏನು ಅವಶ್ಯಕತೆ ಇರುವಂತವ್ರಿಗೆ ಅದರ ಉತ್ಪನ್ನಗಳು ತಲುಪುತ್ತೆ. ಒಂದು 5-6 ಎಕರೆ ಅಟ್ಲೀಸ್ಟ್ ಒಂದು 5-6 ಎಕರೆ ಜಮೀನು ಇರೋರು 1 ಎಕರೆ ಅದಕ್ಕಾಗಿ ಬಿಟ್ಕೊಂಡು ಬೆಳೆದ್ರೆ ಇನ್ನೂ ತುಂಬ ಅನುಕೂಲ. ಈ ಕಡಿಮೆ ಜಮೀನು ಇರೋರಿಗೆ ಅದರ ನಿರೀಕ್ಷೆ ಸ್ವಲ್ಪ ಕಡಿಮೆ, ಯಾಕಂದ್ರೆ ಅವ್ರಿಗೆ ಜಮೀನಲ್ಲಿ ನಾವು ಬೆಳೆದು ನಾವು ಜೀವನ ಮಾಡಬೇಕು ಅನ್ನೋರೇ ಬೇಕಾದಷ್ಟು ಜನ ಇದ್ದಾರೆ. ಕಡಿಮೆ ಜಮೀನು ಇರೋರಿಗೆ ಅದು ಆಗಲ್ಲ. ಸ್ವಲ್ಪ ಜಮೀನು ಒಂದು 4-5 ಎಕರೆ ಭೂಮಿ ಇದೆ ಅನ್ನೋಂಥವ್ರು 1/2 ಎಕರೆ ನಮ್ಮ ಮನೆಗಾದ್ರೂ ನಾವು ಬೆಳೆಯೋಣ ಮಾಡೋಣ ಅನ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಬೆಳಿಬೋದು. ಒಳ್ಳೆಯದು, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆ ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯ ಕೃಷಿಕ ವೀರಾಜಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಸರಿಯಾದ ಎಂತರ ಇದೆ ನಮ್ಮ ಜೊತೆ.